ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೇಳುಗರೆಲ್ಲರಿಗೂ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಹಸು ಸಾಕಾಣಿಕೆಯೊಂದಿಗೆ ಕಾಫಿ, ಭತ್ತ ಮತ್ತು ಇತರೆ ಬೆಳೆಗಳನ್ನು ಸಾಗುವಳಿ ಮಾಡುತ್ತಿರುವ ಮಡಿಕೇರಿ ತಾಲೂಕು ಬಲಮುರಿ ಗ್ರಾಮದ ತೊತ್ತಿಯಂಡ ಸಿ ಕುಟ್ಟಯ್ಯ ಅವರೊಡನೆ ಸಂದರ್ಶನ. ಕೇಳುಗರೆ, ಮಡಿಕೇರಿ ತಾಲೂಕು ಬಲಮುರಿ ಗ್ರಾಮದ ತೊತ್ತಿಯಂಡ ಸಿ ಕುಟ್ಟಯ್ಯ ಅವರ ಕೃಷಿ ಅನುಭವಗಳನ್ನ ಈಗ ಬಿತ್ತರಿಸ್ತಾ ಇದೀವಿ. ಕುಟ್ಟಯ್ಯನವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಏನು ಓದಿದ್ರಿ ಮತ್ತೆ ನಿಮ್ಮ ಹಿನ್ನೆಲೆಯನ್ನ ಸ್ವಲ್ಪ ಪ್ರಸ್ತಾಪ ಮಾಡಬಹುದಾ? ನಾವು 10ನೇ ತರಗತಿ ಓದಿದ್ದೀನಿ ಸರ್. ಹಾ, ಕೃಷಿಯಲ್ಲಿ ಒಂದು 25-30 ವರ್ಷದಿಂದ ಅನುಭವ ಇದೆ ಸರ್ ನನಗೆ. ಹೆಚ್ಚಿಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಆಗ್ಲಿಲ್ವಾ ಅಥವಾ ಅಪ್ಪ ಅಮ್ಮಗಳು ಕೃಷಿಗೆ? ಇಲ್ಲ ಸರ್, ನಾನು ಮಾಡ್ಲಿಲ್ಲ, ಕೃಷಿಗೆ ಬಂದು ಬಿದ್ದಿದೆ. ಓಹೋ, ಎಷ್ಟು ಜನ ನೀವು ಅಣ್ಣ ತಮ್ಮಗಳು? ನಾವು 6 ಮಕ್ಕಳು ಸರ್, ಒಂದು ಅಕ್ಕ, 5 ಗಂಡು ಮಕ್ಕಳು ಸರ್. ಎಷ್ಟು ಹಿಡುವಳಿ ಇದೆ ತೋಟ ಗದ್ದೆ ಎಲ್ಲ? ನಮ್ಮ ಒಬ್ಬೊಬ್ಬರ ಬಾಲಿಗೆ 4 ಬರ್ತದೆ ಸರ್. ಟೋಟಲಿ ಒಂದು 20 ಇದೆ ಸರ್. ಓಕೆ, 4 ಏನೇನು ಬೆಳೆ ಇದೆ ಹೇಳಿ. ನಾವು ಕಾಫಿ, ಅಡಿಕೆ, ಕಾಳು ಮೆಣಸು, ಮತ್ತೆ ಬಾಳೆ, ಮಾವಿನ ಹಣ್ಣು, ಮತ್ತೆ ಸೀಬೆಕಾಯಿ, ಸಪೋಟ, ಮತ್ತೆ ಬಟರ್ ಫ್ರೂಟ್, ಅದು ಬೆಳಿತೀವಿ. ತೋಟದಲ್ಲಿ ಎಲ್ಲಾ ಈ ಹಣ್ಣಿನ ಮರಗಿಡಗಳನ್ನ ಹಾಕೊಂಡಿದ್ದೀರಿ? ಹೌದು ಸರ್. ಕಾಫಿ ಅರೇಬಿಕನ, ರೋಬಸ್ಟನ ಅಥವಾ ಎರಡು ಇದಾವೆ? ಒಂದು ತಾಳೆ ರೋಬಸ್ಟ. ಓಹೋ, ನೀವು ಹಾಕಿದ್ದ, ತಂದೆಯವರು ಹಾಕಿದ್ದ? ತಂದೆಯವರದ್ದು ಸ್ವಲ್ಪ ಇತ್ತು, ನಾನು ಹಾಕಿದ್ದೆ ಸರ್. ಓಹೋ, ಎಷ್ಟು ಅಂತರದಲ್ಲಿ ಹಾಕೊಂಡಿದ್ದೀರಿ? 10 ಸರ್. 10 ತೋಟದಲ್ಲಿ ಅಡಿಕೆಯನ್ನ ಹಾಕೊಂಡಿದ್ರ ಪ್ರತ್ಯೇಕವಾಗಿ ಬೆಳೆಸಿದ್ರ? ಇಲ್ಲ ಸರ್, ನಾವು ಅಡಿಕೆ ರೋಡ್ ಸೈಡ್ ಅಲ್ಲಿ ಬದಿಯಲ್ಲಿ ಹಾಕ್ತೀವಿ. ಓಹೋ, ಬೇಲಿ ಬದಿ ಕಡೆಯನ್ನೇ ಹಾಕ್ತೀವಿ ಸರ್. ಓಹೋ, ಅದಕ್ಕೂ ನಿರ್ದಿಷ್ಟವಾದ ಅಂತರವನ್ನ ಇಟ್ಕೊಂಡಿದ್ರ ಅಥವಾ ಎಲ್ಲೆಲ್ಲಿ ಜಾಗ ಸಿಗುತ್ತೋ? 5 ಹಾಕ್ತೀವಿ ಸರ್. ಓಹೋ, ಸಿಲ್ವರ್ ಇದೆ, ಅದರ ಮಧ್ಯೆ ನೋಡಿ ಹಾಕಿರೋದು ಸರ್. ಓಹೋ, ಎಷ್ಟು ಅಡಿಕೆ ಮರಗಳಿದಾವೆ ತೋಟದಲ್ಲಿ? ನಮ್ದು ಸುಮಾರು 200 ಗಿಡ ಅಡಿಕೆ ಬಂದಿದೆ. ಓಹೋ, 200 ಸುಮಾರು ತಲೆ ಸಮೇತ ಕೊತ್ತೋಗಿ ಬಿದ್ದೋಗಿದೆ ಸರ್. ಓಹೋ, ಈ ಫಸಲು ಕೊಡುವ ಅಡಿಕೆ ಮರಗಳು ಎಷ್ಟಿದಾವೆ? ಒಂದು 100 ಇದೆ ಸರ್. ಹಸಿ ಅಡಿಕೆಯನ್ನೇ ಮಾರಾಟ ಮಾಡ್ತೀರಾ? ಹಸಿಯನ್ನೇ ಮಾಡ್ತೀವಿ ಸರ್. ಅಡಿಕೆಗೂ ಕಾಳು ಮೆಣಸನ್ನ ಹಬ್ಸಿದೀರಾ? ಹಬ್ಸಿದ್ದೀನಿ ಸರ್. ಕಾಳು ಮೆಣಸು ಬೇರೆ ಗಿಡ ಮರಗಳಿಗೂ ಹಬ್ಸಿದಿರಿ ಅಲ್ವಾ? ಇದೆ ಸರ್, ಇದೆ ಸರ್. ಹಲಸು, ಬೀಟಿ, ಮತ್ತೆ ನೇರಳೆ ಮರ, ಇದರಲ್ಲಿ ಹಾಕಿದೀವಿ ಸರ್. ಓಕೆ, ಗರಿಷ್ಠವಾಗಿ ಎಷ್ಟು ಇಳುವರಿಯನ್ನ ತೆಗೆದುಕೊಂಡಿದ್ದೀರಿ ಕಾಳು ಮೆಣಸಿನಲ್ಲಿ? ನಮಗೆ ಒಂದು 5-6 ಬಂದಿದೆ ಸರ್. ಮೂರು ಎಕರೆಯಲ್ಲ? 3 ಸರ್. ತೋಟ ಮಾಡಿರೋದು 3 ಸರ್. ಮತ್ತೆ ನಮ್ಮ ಹಸುಗಳಿಗೆ ಒಳ ಬದಿಯಲ್ಲಿ 1 ಬಿಟ್ಕೊಂಡಿದ್ದೀನಿ ಖಾಲಿ, ಹಸುಗಳು ಸಾಕ್ಲಿಕ್ಕೆ. ಹಾಗೆ ಹಸುಗಳನ್ನು ಸಾಕ್ತೀವಿ ಸರ್. ಮತ್ತೆ 1 ಗದ್ದೆ ಇದೆ, ಗದ್ದೆಯಲ್ಲಿ ನಾವು BKB ರಾಜಮಡಿ ಅಂತ ಮಾಡ್ತೀವಿ. 4-6 ಹಸುಗಳನ್ನು ಯಾವಾಗ್ಲೂ ಸಾಕ್ತಾ ಇರ್ತೀರಲ್ವಾ? ಸಗಣಿ ಗೊಬ್ಬರ ನಿಮಗೆ ತೋಟಕ್ಕೂ ಮತ್ತೆ ಗದ್ದೆಗೂ ಆಗುತ್ತೆ? 7-8 ಟ್ರಾಕ್ಟರ್ ಸಿಗ್ತದೆ ಸರ್ ವರ್ಷಕ್ಕೆ. ನಮಗೆ 1 ಹಾಕಿದ್ರೆ 1 ವರ್ಷಕ್ಕೆ ಮತ್ತೊಂದು ಬ್ಲಾಕ್ ಅಲ್ಲಿ ಹಾಕ್ತಿವಿ. ಸಗಣಿ ಗೊಬ್ಬರ 1 ಕೊಟ್ರು, 2 ನಾವು ಕಂಪನಿ ಗೊಬ್ಬರ ಕೊಡ್ತೀವಿ ಸರ್. ಅಂದ್ರೆ ಸಗಣಿ ಗೊಬ್ಬರವನ್ನ ತಪ್ಪದೆ ಕಾಫಿ ತೋಟಕ್ಕೆ ಬಳಸ್ತೀರಿ ಅಲ್ವಾ? ಅದೇ ಸರ್, ಒಂದೊಂದು ಬ್ಲಾಕಿಗೆ ಕೊಡ್ತಾ ಇತ್ತು. ಒಂದೊಂದು ಸರ್ ಗದ್ದೆಗೂ ಹಾಕ್ತಿವಿ, ಮತ್ತೆ ಮಿಕ್ಕಿದನ್ನು ತೋಟಕ್ಕೂ ಹಾಕ್ತಿವಿ ಸರ್. ಸರಿನೇ, ಯಾವುದೇ ಕಾರಣಕ್ಕೆ ನಾವು ಗದ್ದೆಗೆ ಕಂಪನಿ ಗೊಬ್ಬರ ಹಾಕೋದಿಲ್ಲ? ಹಾಕೋದಿಲ್ಲ. ತೋಟಕ್ಕೆ ಮಾತ್ರ ಸ್ವಲ್ಪ ಹಾಕೊಳ್ತೀರಿ? ಅಲ್ಲ, 2 ತೋಟಕ್ಕೆ ಕೊಡ್ತೀವಿ. ಅದೇ 2 ಕೊಡ್ಲಿಕ್ಕೆ ಎಷ್ಟು ಪ್ರಮಾಣ ಬೇಕಾಗುತ್ತೆ ರಾಸಾಯನಿಕ ಗೊಬ್ಬರ? ನಮಗೆ 1 4 ಬೇಕಾಗ್ಬೋದು. ಓಹೋ, ಇಂಥದೇ ಗೊಬ್ಬರ ಕೊಡ್ಬೇಕಂತ ಅನ್ಕೊಂಡು ಏನು ನಿಮ್ಮ ಅನುಭವದಲ್ಲಿ ನೀಡ್ತಾ ಇದೀರಾ ಅಥವಾ? ನಾವು ಒಳ್ಳೆ ಗೊಬ್ಬರ ಕೊಟ್ಟರೆ ಒಳ್ಳೆ ಫಸಲು ತೆಗಿಬಹುದು ಸರ್. ಅದಕ್ಕೆ ನಾವು ಸಂಪೂರ್ಣ ಕೊಡ್ತೀವಿ, 19-19 ಇಲ್ಲಾಂದ್ರೆ 17 ಕೊಡ್ತೀವಿ. 3 ಸರ್. ಓಹೋ, ಸುಣ್ಣ ಹಾಕ್ಲಿಕ್ಕೆ ಮತ್ತೆ ರಾಸಾಯನಿಕ ಗೊಬ್ಬರ ಹಾಕ್ಲಿಕ್ಕೆ ನೀವು ಅಧಿಕಾರಿಗಳ ತಜ್ಞರ ಸಲಹೆಗಳನ್ನ ಪಡ್ಕೊಳ್ತೀರಾ? ಹೇಗೆ ಕೇಳ್ತೀವಿ ಸರ್, ನಮ್ದು ಮಣ್ಣು ಟೆಸ್ಟ್ ಮಾಡ್ತೀವಿ ಸರ್, ಅದರ ಮೇಲೆ ಕೊಡ್ತೀವಿ ಸರ್. ನಮ್ದು ಹೊಳೆ ಬರೋ ಜಾಗ ಹೊಳೆ ಬದಿಯಲ್ಲಿ ಇರೋದ, ಆದ್ದರಿಂದ ಸ್ವಲ್ಪ ಕುಚ್ಕೊಂಡು ಹೋಗ್ಬಿಡ್ತೇವೆ ಸರ್. ಗೊಬ್ಬರದನ್ನ ಸ್ವಲ್ಪ ಕುಚ್ಕೊಂಡು ಹೋಗುವ ಪರಿಸ್ಥಿತಿ ಇದೆ. ಎಲ್ಲಿ ಮಣ್ಣು ಪರೀಕ್ಷೆ ಮಾಡಿಸ್ತೀರಿ? ನಾವು ಗೋಣಿಕೊಪ್ಪಕ್ಕೆ ಹೋಗ್ತೀವಿ. ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದಲ್ಲ? ಹೌದು ಸರ್. ಅಲ್ಲಿ ತಜ್ಞರನ್ನು ಸಂಪರ್ಕ ಮಾಡಿ ಸಲಹೆಗಳನ್ನ ಪಡ್ಕೊಳ್ತೀರಿ ಅಲ್ವಾ? ಕೇಳ್ತೀವಿ ಸರ್. ಚಟ್ಟಳ್ಳಿಗೂ ಅಲ್ಲಿ ಕಾಫಿ ಸಂಶೋಧನಾ ಕೇಂದ್ರ ಇದೆಯಲ್ಲ? ಓ, ಹಾಗೆ. ಏನಿದ್ರು ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗ್ತೀರಿ. ಮಡಿಕೇರಿ ಗೋಣಿಕೊಪ್ಪ ಇದೆಲ್ಲ ಹತ್ರ ಆಗುತ್ತೆ. ಕಾಫಿ ಒಟ್ಟು ನಿಮ್ಗೆ ಎಷ್ಟು ಇಳುವರಿ ಸಿಗ್ತಾ ಇದೆ? ನಮಗೆ ಒಂದು ಎಕರೆಗೆ 35-40 ಚೀಲ ಅವರೇಜ್ ಬರ್ತದೆ ಸರ್. ಕಡಿಮೆ ಅಂತಾನೆ ಇಲ್ಲ, ಹಾಗಾದ್ರೆ ಒಂದು 30-40 ಚೀಲ ಬಂದೇ ಬರ್ತದೆ ಸರ್. ಏನ್ ಕೆಲಸ ಮಾಡಿದ್ರೆ 35-40-45 ಚೀಲ ಬರುತ್ತೆ ಅಂತ ಹೇಳ್ತೀರಿ? ಸರಿಯಾಗಿ ಗೊಬ್ಬರ ಕೊಡ್ಬೇಕು ಸರ್, ಕಚ್ಚರ ಕಪಾತು ಮರ ಕಪಾತು ಇದ್ರು ಇದೆಲ್ಲ ತೆಗೆದ್ರೆ ಮಾತ್ರ ದುಡಿದ್ರೆ ಮಾತ್ರ ಆಗ್ತದೆ ಸರ್. ನೀವೆಲ್ಲ ಮರ ಕಪಾತು ಪ್ರತಿ ವರ್ಷ ಮಾಡಿಸ್ತೀರಾ ಅಥವಾ 2 ವರ್ಷಕ್ಕೊಂದ್ಸರಿ ಮಾಡ್ತೀವಿ ಸರ್? ಚಿಗುರು ಬರ್ತಲ್ಲ ಸರ್, ಅದನ್ನ ಸ್ವಲ್ಪ ಸೌದಿ ಕ್ಲಿಯರ್ ಮಾಡ್ಕೊಳ್ತೀವಿ. ನಮಗೆ ಸೌದೆ ಆಗ್ತದೆ ಮನೆಗೆ, ತೋಟನ ಕ್ಲೀನ್ ಆಗ್ತದೆ ಸರ್. ನಿಜ? ಯಾವ ತಿಂಗಳಲ್ಲಿ ಮಾಡಿಸ್ತೀರಿ ಮರಕಪಾತನ? ಮೊದಲು ಕಾಫಿ ಕುಯ್ದ ಮೇಲೆ ನಾವು ಮರಕಪ್ಪ ಮಾಡ್ತೀವಿ ಸರ್, ಮತ್ತೆ ಕಾಫಿ ಕಪಾತ್ ಮಾಡ್ತೀವಿ, ಆಮೇಲೆ ನಾವು ಗಿಡ ಕಪಾತ್ ಮಾಡ್ತೀವಿ ಸರ್. ನೀರು ವ್ಯವಸ್ಥೆ ಇದೆ, ಹೊಳೆ ಬದಿನೇ ಸ್ಪ್ರಿಂಕ್ಲರ್ ಮಾಡ್ತೀವಿ, ಮೋಟರ್ ಇದೆ. ನೀರಿಗೆ ಕೊರತೆ ಇಲ್ಲ? ನೀರಿಗೇನು ಕೊರತೆ ಇಲ್ಲ ಸರ್, ಕಾವೇರಿ ಹೊಳೆ. ನಮಗೆ ಮಳೆಗಾಲದಲ್ಲಿ ಬಹಳ ತೊಂದರೆ ಕೊಡ್ತೇವೆ. ಅತಿ ಮಳೆ ತೋಟಕ್ಕೆ ನುಗ್ಬಿಡುತ್ತಲ್ವಾ? ತೋಟಕ್ಕೆ ನುಗ್ಗಿ ನಮ್ಮ ಗದ್ದೆನಲ್ಲಿ ಕೊಚ್ಕೊಂಡು ಹೋಗ್ತೇವೆ ಸರ್, ಮುಂದ್ಗಡೆನೆ ಇದೆ ಮನೆ. ಈ ತರ ಎಷ್ಟು ಸಾರಿ ಹೊಳೆ ನಿಮ್ಮ ತೋಟದಲ್ಲಿ ಪ್ರವೇಶ ಮಾಡಿ ನೀರ್ ನಿಂತು ತೊಂದರೆ ಮಾಡಿದೆ? ಈಗ ಒಂದು 20-30 ವರ್ಷದಿಂದ ಬಹಳ ಅಭಾವ ಸರ್ ನಮಗೆ. ಮೂರು ವರ್ಷದಿಂದ ತೊಂದರೆ ಅಷ್ಟೇನು ಬರ್ತಿತ್ತಿಲ್ಲ, ಸ್ವಲ್ಪ ಕಡಿಮೆ ಆಗ್ತಿತ್ತು. ಈಗ 3 ವರ್ಷದಿಂದ ನಮಗೆ ನಿರೀಕ್ಷಣೆ ಮಾಡ್ಲಿಕ್ಕೆ ಆಗ್ತಿಲ್ಲ ಸರ್. ಆಚೆ ವರ್ಷ ಜಾಸ್ತಿ ಇತ್ತು, ಆದ್ರೆ ಸ್ವಲ್ಪ ಒಂದ್ 2 ಅಡಿ ಕಡಿಮೆ ಇತ್ತು ಸರ್. ಹಿಂದೆಲ್ಲ ಅಷ್ಟು ತೊಂದರೆ ಆಗಿಲ್ಲ ನಿಮಗೆ ಅಲ್ವಾ? ಮೊದಲು ಅಷ್ಟಾಗ್ತಿದೆ, ಈಗ ಬಹಳ ತೊಂದರೆ ಆಗ್ತಾ ಉಂಟು ಸರ್. 3 ವರ್ಷದಿಂದ ಈ ಕಡೆಯಿಂದ ಬಹಳ ತೊಂದರೆ ಆಗ್ತಾ ಉಂಟು ಸರ್. ರೋಬಸ್ಟ ಕಾಫಿಯಲ್ಲಿ ಅಂತರ 8 ಅಡಿ ಇಟ್ಟರೆ ಒಳ್ಳೇದ, 10 ಅಡಿ ಇಟ್ಟರೆ ಒಳ್ಳೇದ? ಹೊಸ ಹೊಸ ಗಿಡಗಳಲ್ಲಿ 8 ಅಡಿ ಇಡಬಹುದು ಸರ್, ಅದೇ ರೋಬಸ್ಟದಲ್ಲಿ 10 ಅಡಿ ಹಾಕಿದ್ರೆ ಸರಿಯಾಗೋದು ಸರ್, ಮಧ್ಯ ಓಡಾಡಬಹುದು ಒಳಗಡೆ. ಸಗಣಿ ಗೊಬ್ಬರ ಕೊಟ್ಟರು ಸುಣ್ಣ ಹಾಕ್ಲೇಬೇಕಂತ ಹೇಳ್ತೀರಾ ಅಥವಾ? 3 ವರ್ಷಕ್ಕೊಂದ್ಸತಿ ಹಾಕಿದ್ರೆ ತೊಂದರೆ ಇಲ್ಲ ಸರ್. 3 ವರ್ಷಕ್ಕೊಂದ್ಸಾರಿ ಸುಣ್ಣ ಹಾಕ್ಬೇಕಂತ ಅನ್ಕೊಂಡು ತಜ್ಞರು ಹೇಳ್ತಾರ? ತಜ್ಞರು ಹೇಳ್ತಾರೆ ಸರ್, ಆ ಪ್ರಮಾಣದಲ್ಲಿ ಕೊಡ್ತೀವಿ ಸರ್. ಎಷ್ಟು ಕೊಡ್ತೀರಿ ಸುಣ್ಣ? 1 ಟನ್ ಕೊಡ್ತೀವಿ ಸರ್. ಓಹೋ, 1 ಎಕರೆಗೆ 1 ಟನ್? 3/4 ಆಗ್ತದೆ, 1/2 ನೋಡಿ ಕೊಡೋದು ಸರ್. ಎಂತದ್ದು ಸುಣ್ಣ? ಈಗ ಡೋಲೋಮೈಟ್ ಅಂತ ಹೇಳ್ತಾರೆ ಅಥವಾ ಸುಟ್ ಸುಣ್ಣ ಅಂತ ಹೇಳ್ತಾರೆ, ನೀವು ಹಾಕೋದು ಕೊಡೋದು ಸರ್? ಕೃಷಿ ಸುಣ್ಣನೆ. ಎಲ್ಲಿ ತಗೊಂಡ್ಬರ್ತೀರಿ? ನಮ್ಮ ಸೊಸೈಟಿ ಬರ್ತದೆ ಸರ್. ಓಹೋ, ಇಲ್ಲಾಂದ್ರೆ ನಾವು ಹೊರಗಡೆಯಿಂದ ತರಿಸ್ತೀವಿ. ಹೋದ ವರ್ಷ ಪಾರಾಣಿ ಸೊಸೈಟಿ ಬಂದಿದೆ, ಅಲ್ಲಿಂದ ತಗೊಳ್ತೀವಿ. ಓಕೆ, ಯಾವ ಸಮಯದಲ್ಲಿ ಹಾಕ್ತೀರಿ ಸುಣ್ಣನ? ನಾವು ಮೇಲೆ ಹಾಕ್ತೀವಿ ಸರ್, ಮೇ ತಿಂಗಳಲ್ಲಿ. ಮೇ ತಿಂಗಳಲ್ಲಿ ಸುಣ್ಣ ಹಾಕಿದ ಮೇಲೆ ಮಳೆ ಬಂದ ಮೇಲೆ ಮಣ್ಣಿಗೆ ಸೇರುತ್ತೆ ಅನುಕೂಲ, ಮಳೆ ಬರೋಕೆ ನೋಡಿ ನಾವು ಕೊಡೋದು ಸರ್ ಅಲ್ವಾ? ಸುಣ್ಣ ಹಾಕಿದ ಮೇಲೆ ಒಂದು 10-15 ದಿವಸ ಮಳೆ ಬರಬಾರದು ಸರ್. ಸಗಣಿ ಗೊಬ್ಬರನ ಯಾವಾಗ ಕೊಡ್ತೀರಿ? ನಾವು ಮೇಲೆ ಕೊಡ್ತೀವಿ ಸರ್, ಮೇನಲ್ಲಿ. ಸುಣ್ಣನ ಮತ್ತು ಸಗಣಿ ಗೊಬ್ಬರನ ಸ್ವಲ್ಪ ಆಚೆ ಈಚೆ ನೋಡಿ ಕೊಟ್ಬಿಡ್ತೀರಾ ಹೇಗೆ? ಅದೇ ನೋಡಿ ಕೊಡೋದು ಸರ್. ಮೊದಲು ಸುಣ್ಣ ಹಾಕ್ತಿವಿ, ಮಳೆಗಳೇ ನೋಡಿ ನಾವು ನೀರ್ ಹೊಡೆದು ಬಿಟ್ಟು ಎಲ್ಲ ಇದಾದ್ಮೇಲೆ ಕೊಡ್ತೀವಿ, ಮತ್ತೆ ನಾವು ಸಗಣಿ ಗೊಬ್ಬರ 20-20 ದಿವಸ ಗ್ಯಾಪ್ ಬಿಟ್ಟೆ ಕೊಡೋದು ಸರ್. ಸರಿನೇ. ರಾಸಾಯನಿಕ ಗೊಬ್ಬರ ನಾವು May 1st week ಅಲ್ಲಿ ಕೊಡ್ತೀವಿ, September 2, October 1st week ಅಲ್ಲಿ ಕೊಡ್ತೀವಿ ಸರ್, ಸೆಕೆಂಡ್ ರೌಂಡ್. ಸರಿನೇ ಸರಿನೇ. ಇನ್ನು ಬೋರ್ಡೋ ದ್ರಾವಣ ಕಾಳು ಮೆಣಸಿ ಮಾತ್ರ ಸಿಂಪಡಣೆ ಮಾಡ್ತಿರಲ್ವಾ? ಮೊದಲು ಮಾಡ್ತಿದ್ದೆ ಸರ್, ಈಗ ಸ್ವಲ್ಪ ಬಿಟ್ಟಿದ್ದೀನಿ ಸರ್, ಎಲ್ಲ ಹೋಗಿದೆ ಸರ್ ಮೆಣಸು. ಕಡಿಮೆ ಆಗಿರೋದ್ರಿಂದ ನಡ್ತಾ ಬಂದಿದೀವಿ. ಬೋರ್ಡೋ ದ್ರಾವಣ ಚೆನ್ನಾಗಿ ಇಳುವರಿ ಬರುವಾಗ ಕೊಡ್ತಾ ಇದ್ರೇನಲ್ವಾ? ಹೌದು ಸರ್, ಹೌದು ಸರ್. ಈಗ ಕಡಿಮೆ ಮಾಡ್ಕೊಂಡಿದ್ದೀರಿ ಅಲ್ವಾ? ಈಗ ಕಡಿಮೆ ಮಾಡಿದ್ದೀನಿ ಸರ್. ಬೇಕಾದಷ್ಟು ಇತ್ತು, ಆಗ ಒಂದು ಖುಷಿ ಆಗ್ತಿತ್ತು ಸರ್, ಈಗ ಬಳ್ಳಿ ಸುಮಾರು ಹೋಗಿದ ಮೇಲೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿದೆ. ಅದೇ ಬಾಳೆ 3-4 ತರದ ತಳಿ ಬಾಳೆ ಇದೆ ಸರ್, ಮರ ಬಾಳೆ ಇದೆ, ಮತ್ತೆ ಹೂ ಬಾಳೆ ಇದೆ, ಪಚ್ಚೆ ಬಾಳೆ ಇದೆ, ಸಾರ್ ಬಾಳೆ ಇದೆ ಸರ್, ಕೆಂಪು ಬಾಳೆ ಇದೆ. ಕೆಂಪು ಬಾಳೆ ಅಂದ್ರೆ ಚಂದ್ರ ಬಾಳೆ ಅಂತ ಹೇಳ್ತಾರಲ್ಲ ಹಣ್ಣು ಅಲ್ವಾ? ಏಲಕ್ಕಿ ಬಾಳೆ ಅಂತ ಹೇಳ್ತಾರಲ್ಲ ಸರ್. ಸರಿ ಸರಿ. ಮಾರಾಟಕ್ಕೂ ಆಗುತ್ತೆ, ಮನೆಗೂ ಆಗುತ್ತೆ ಅಲ್ವಾ? ಮಾಡ್ತೀವಿ ನಾವು, ಪಕ್ಕದವರಿಗೆ ಕೊಡ್ತೀವಿ, ಇಂಟ್ರೆಸ್ಟ್ಗೆ ಕೊಡ್ತೀವಿ. ನಿಮ್ ಕಡೆಗೆ ಆನೆಗಳದ್ದು ಸಮಸ್ಯೆ ಇಲ್ವಾ? ಇಲ್ಲ ಸರ್. ಕಾಡಂದಿದೆ, ಅದೇ ಅದೇ. ಆನೆಗಳದ್ದು ಸಮಸ್ಯೆ ಇಲ್ದೆ ಇರೋದ್ರಿಂದ ಬಾಳೆನ ಆರಾಮಾಗಿ ಬೆಳ್ಕೊಳ್ತದ್ರಿ? ಮುಳ್ಳಂದಿ ಸ್ವಲ್ಪ ಲೂಟಿ ಮಾಡ್ತದೆ ಸರ್. ಮುಳ್ಳಂದಿ ಬಾಳೆಗೆ ತೊಂದರೆ ಕೊಡ್ತಾ ಇದೆಯಾ? ಕೊಡ್ತೇವೆ ಸರ್, ಅದನ್ನು ಮೆಣಸಿಗೂ ಸ್ವಲ್ಪ ತೊಂದರೆ ಕೊಡ್ತೇವೆ ಸರ್. ಈ ಸಗಣಿ ಹಾಕುವಾಗ ಸ್ವಲ್ಪ ಅದನ್ನು ಹೊತ್ತು ಹಾಳು ಮಾಡ್ತೇವೆ ಸರ್. ವರ್ಷಕ್ಕೆ ಈ 3-4 ತಳಿ ಬಾಳೆಯಿಂದ ಮಾರಾಟ ಮಾಡಿ ಎಷ್ಟು ದುಡ್ಡು ಸಿಗ್ತದೆ ನಿಮಗೆ? ಅದು ಹೇಳಕ್ ಆಗ್ತಿಲ್ಲ ಸರ್. ಒಂದೊಂದ್ ಸರ್ತಿ ಕೆಜಿಗೆ 10 ರೂಪಾಯಿ ಕೇಳ್ತಾರೆ, ಒಂದೊಂದ್ ಸರ್ತಿ ಜಾಸ್ತಿ ಕೇಳ್ತಾರೆ ಸರ್. ಒಂದೊಂದ್ ಸರ್ತಿ ನಿಮಗೆ ಏನ್ ಪ್ರಯೋಜನ ಇಲ್ಲ ಸರ್, ನಾವು ಕೊಟ್ಟರು ಅದ್ ತಗೊಂಡೋಗಿದ್ದು ಏನ್ ಪ್ರಯೋಜನ ಆಗ್ತಿಲ್ಲ ಸರ್. ಅಲ್ವಾ, ಅದಕ್ಕೆ ದನಕರುಗಳಿಗೆ ಕೊಟ್ಕೊಂಡು ಕೊಡ್ತೀವಿ, ಅಕ್ಕಪಕ್ಕದವರಿಗೆ ನೆಂಟರಿಸ್ತೀವಿ ಕೊಡ್ತೀವಿ. ಹೌದು ಹೌದು, ಇಲ್ಲ ಅಂದವರಿಗೆ ಕೊಡೋದು ಸರ್. ಇನ್ನು ಸಪೋಟ, ಮಾವು, ಸೀಬೆ ಇದನ್ನೆಲ್ಲ ಹೇಳ್ತಾ ಇದ್ರೆ, ಅವು ಎಷ್ಟೆಷ್ಟು ಮರಗಳಿದಾವೆ? ಸಪೋಟ ಒಂದ್ 2-3 ಮರ ಇದೆ ಸರ್. ಬಟರ್ ಫ್ರೂಟ್, ಎಷ್ಟು ಮರಗಳು ಸಿಕ್ಕಾಗಲ್ಲ ಈಗ ಕೊರೋನಾ ಇದರಿಂದ ಸ್ವಲ್ಪ ಮಾರ್ಕೆಟಿಂಗ್ ಇಲ್ಲ ಸರ್. ಇಲ್ಲ ಅಂತ ಕಾದ್ರೆ 30-40 ರೂಪಾಯಿ ಕೊಟ್ಟಿದ್ದೀನಿ ಕೆಜಿಗೆ. ಈ ವರ್ಷ ನಾನು ತೆಗಿಯೋರೇ ಇಲ್ಲ ಸರ್. ಈಗ ಬೇಕಾದವರಿಗೆ, ಇಲ್ಲದಂತ ಅವರಿಗೆ ಕೊಡೋದು ಸರ್. ನಾವು ಬಂದ್ರೆ ಬೆಂಗಳೂರಿಗೆ ಕಳಿಸ್ತೀವಿ, ಮನೆಯವರಿಗೆ ಕೊಡೋದು. ಎಷ್ಟು ಬಟರ್ ಫ್ರೂಟ್ ಮರಗಳಿದಾವ ನಿಮ್ಮಲ್ಲಿ? ಫಸಲಿ ಬರೋದೊಂದು 2-3 ಇದೆ ಸರ್. ಒಂದು ಹತ್ತದಿನ ಸಣ್ಣ ಸಣ್ಣ ಗಿಡಗಳಿದೆ ಸರ್, ಅರ್ಧ ಅರ್ಧ ಬಂದಿ. ಅಂದ್ರೆ ಫಸಲಿಗೆ ಬಂದಿರೋ ಮರಗಳು ಚೆನ್ನಾಗಿ ಇಳುವರಿ ಕೊಡ್ತದೆ. ಒಂದಂಗಾಯ್ತು ಕೊಡ್ತದೆ ಸರ್. ವರ್ಷಕ್ಕೆ ಈಗ ಲಾಕ್ಡೌನ್ ಆಗೋದಕ್ಕಿಂತ ಮುಂಚಿತವಾಗಿ 20-30 ಸಾವಿರ. ಲಾಕ್ಡೌನ್ ಇಂದ ನಿಮಗೆ ಈ ಹಣ್ಣಂಪಲುಗಳು ಸ್ವಲ್ಪ ಹೋಗೋದು ಕಡಿಮೆ ಸರ್. ಹೌದು, ನಿಜ. ಅದರಿಂದ ಬೆಲೆ ಕುಸಿತು ಸರ್. ಮಾವಿನ ಮರಗಳು ಎಷ್ಟಿದಾವೆ? ದೊಡ್ಡದೊಂದು 2-3 ಮರ ಇದೆ ಸರ್. ಮತ್ತೆ ಈ ಹಸಿ ಮಾವಿನಕಾಯಿ ಅದು ಒಳ್ಳೆ ಚೆನ್ನ ಫಸಲು ಕೊಡ್ತಾ ಇದೆ ಸರ್. ಮನೆ ಬಳಕೆಗೆ ಆಗುತ್ತೆ ಅಲ್ವಾ? ಮನೆ ಬಳಕೆ ಮತ್ತೆ ಕೊಡ್ತೀವಿ ಸರ್, ನೆಂಟರಿಸ್ಟ್ರಿಗೆ ಬಂದವರಿಗೆ ಇರೋರಿಗೆಲ್ಲ ಕೊಟ್ಟು ಕಳಿಸ್ತೀವಿ ಸರ್. ನೀವು ನಿಮ್ಮ ಶ್ರೀಮತಿಯವರು ಕೆಲಸ ಮಾಡ್ಕೊಂಡು 4 ಎಕರೆ ಕೆಲಸ ಮಾಡ್ತೀವಿ. ಶ್ರೀಮತಿಯವರು ನಮ್ದು ಬೆನ್ನೆಲಿ ಇದ್ದಾಗೆ ಸರ್. ಹೆಂಗೆ ಅವರು ನನ್ನ ಏನ್ ಕೆಲಸ ಮಾಡಿದ್ರು ಅದ್ರಲ್ಲಿ ಅದಕ್ಕೆ ಪಾಲುದಾರ ಸರ್. ಹಾಗೆ ಇಷ್ಟು ಮುಂದುವರಿಯೋದಕ್ಕೆ ಕಾರಣ ಅವಳೆ ಅಂತ ಹೇಳ್ಬೋದು ಸರ್. ಅಷ್ಟೊಂದು ಆಸಕ್ತಿ ಇಟ್ಕೊಂಡು ಅವ್ರು ಕೆಲಸ ಮಾಡೋದ್ರಿಂದ ಬೆಳಿಗ್ಗೆ 9 ಗಂಟೆಗೆ ನಮ್ಮ ಜೊತೆಲಿ ತೋಟಕ್ಕೆ ಬರ್ತಾರೆ ಸರ್. ಬೆಳಿಗ್ಗೆ ಎದ್ದು ಮನೆ ಕೆಲಸ ಮಾಡಿಬಿಟ್ಟು ಹಾಲು ಹಿಂಡಿಯೋದು ಮತ್ತೆ ಸಗಣಿ ತೆಗೆದ್ಬಿಟ್ಟು ಪುನಃ ಎಲ್ಲ ಅಡಿಗೆ ಗಿಡಿಗೆ ಮಾಡಿಬಿಟ್ಟು ಅವರು 9 ಗಂಟೆಗೆ ತೋಟಕ್ಕೆ ಬರ್ತಾರೆ ಸರ್. ಸಗಣಿ ತೆಗಿಲಿಕ್ಕೆ ಅಂತ ಅನ್ಕೊಂಡು ಪ್ರತ್ಯೇಕವಾಗಿ ಆಳುಗಳನ್ನೇನು ಇಟ್ಕೊಳಕ್ ಹೋಗಲ್ಲ ಅಲ್ವಾ? ನಾವೇ ಸರ್. ನೋಡಿ ನೋಡಿ, ಅವ್ರು ಗೋಚಿ ಕೊಡ್ತಾರೆ, ನಾವು ತಕೊಂಡು ಗುಂಡಿ ಹಾಕ್ತೀವಿ ಸರ್. ಕಾಂಪೋಸ್ಟ್ ಮಾಡ್ತೀವಿ, ಒಳ್ಳೆ ಗೊಬ್ಬರ ಹಾಕ್ತೀವಿ ಸರ್. ಎರೆಹುಳು ಗೊಬ್ಬರ ತರ ಏನಾದ್ರು ಮಾಡ್ತೀರಾ? ಅದೇನ್ ಮಾಡಿಲ್ಲ ಸರ್, ಕಾಂಪೋಸ್ಟ್ ಮಾಡಿದೀವಿ ಸರ್. ಗೋಬರ್ ಗ್ಯಾಸ್ ಇಟ್ಕೊಂಡಿದ್ರ? ಇಲ್ಲ ಸರ್, ನಮ್ ದೂರ ಆಗ್ತದೆ, ನಮ್ಮ ಕೊಟ್ಟಿಗೆ ಹೋಗಬೇಕಾದ್ರೆ ಮಧ್ಯ ಗದ್ದೆ ಇದೆ, ಹೊಳೆ ಬದಿಯಲ್ಲಿ ಕೊಟ್ಟಿಗಿರೋದು, ಅಲ್ಲಿಗೆ ಹೋಗಿ ಬರೋಕೆ ಲೇಟ್ ಆಗ್ತದೆ ಸರ್. ಕಷ್ಟ ಆಗ್ತದೆ, ದೂರ ಮಳೆಗಾಲದಲ್ಲಿ ಕೆಸರು, ಅದರಿಂದ ನಮಗೆ ಗ್ಯಾಸ್ ಇದೆ ಸರ್. ಮನೆಯಿಂದ ಸ್ವಲ್ಪ ದೂರ ಇದೆಯಾ ಕೊಟ್ಟಿಗೆ? ಅದೆಲ್ಲ ಸ್ವಲ್ಪ ದೂರ ಸರ್, ಒಂದು 10 ನಿಮಿಷ ಹೋಗ್ಬೇಕು ಸರ್. ಸರಿ, ಕಾವೇರಿ ಹೊಳೆ ಬದಿಯಲ್ಲಿ ಇರಿ. ಸರಿ ಸರಿ, ದೊಡ್ಡ ಹೊಳೆ ಬಂದ್ರೆ ನಮ್ಮ ಹಸುಗಳೆಲ್ಲ ಈ ಕಡೆ ಹೊಡ್ಕೊಂಡು ಬರ್ಬೇಕು. ಒಂದ್ 2-3 ಹಸುಗಳು ಕೊಚ್ಕೊಂಡು ಹೋಗುತ್ತೆ. ಹಸುಗಳನ್ನ ಸಾಕೋದು, ಜಾನುವಾರುಗಳನ್ನ ಅಥವಾ ರಾಸುಗಳನ್ನ ಸಾಕೋದು ಕಷ್ಟ ಅನ್ನೋರಿಗೆ ಏನ್ ಹೇಳ್ತೀರಿ ತಾವು? ಇಲ್ಲ ಸರ್, ಅದು ಇದನ್ನೇ ಒಂದು ಕೃಷಿಕ ಅಂತ ಹೇಳ್ಬೋದು ಸರ್. ಅಂದ್ರೆ ಅವನ್ ಕೃಷಿಕನೇ ಅಲ್ಲ ಅಂತ ಹೇಳ್ಬೋದು ಸರ್. ಏನೇನೋ ಸಮಸ್ಯೆಗಳು ಬಂದ್ಬಿಡ್ತವೆ, ಎಷ್ಟೋ ಜನಗಳಿಗೆ ಸಾಕ್ಲಿಕ್ಕೆ ಆಗಲ್ಲ. ಬಂದೇ ಬರ್ತದೆ ಸರ್, ಕಾಯಿಲೆಗಳು ಬರ್ತವೆ, ಬೇರೆ ಏನಾದ್ರೂ ಇದು ಬರ್ತದೆ, ಏನಾದ್ರೂ ಬಂದೇ ಬರ್ತದೆ. ಆದ್ರೆ ವೈದ್ಯರನ್ನ ಭೇಟಿ ಮಾಡಿದ್ರೆ ಎಲ್ಲ ಸಲಹೆಗಳನ್ನು ಸಿಗ್ತದೆ ಸರ್. ಏನಾದ್ರೂ ಇಂಜೆಕ್ಷನ್ ಮಾಡಿದ್ರೆ ಇಂಜೆಕ್ಷನ್ ಬರ್ತದೆ. ಒಂದು 2 ಜಾತಿ ಹಸುಗಳಿದೆ, ಡಾಕ್ಟರ್ ಕರ್ಕೊಂಡ್ಬಂದು ಅವರು ಇಂಜೆಕ್ಷನ್ ಮಾಡ್ತಾರೆ. 2 ಹಸುಗಳಿಗೆ ಇಂಜೆಕ್ಷನ್ ಮಾಡ್ತೀನಿ, 2 ಹಾಗೇನೆ ಹಾಲು ಇಡ್ತಾ ಇದ್ವಿ. ಈಗ ದನ ಕಾಯಿಲೆಕ್ಕೆ ಅಥವಾ ಹಸು ಕಾಯಿಲೆಕ್ಕೆ ಜನ ಇಲ್ಲ, ಜಾಗ ಇಲ್ಲ ಅನ್ನೋ ರೈತರಿಗೆ ನೀವೇನ್ ಹೇಳ್ತೀರಿ? ಇಲ್ಲ ಸರ್, ನಮ್ ಪಾಲಿಗೆ ಬಂದಿದ್ದಲ್ಲಿ ಸ್ವಲ್ಪ ಜಾಗ ಇಟ್ಕೊಂಡ್ರೆ ಹಾಕ್ಬೋದು ಅಲ್ವಾ? ನೋಡಿ ನೋಡಿ, ತೊಂದ್ರೆ ಇಲ್ಲ ಸರ್. ಹಸುಗಳು ಸಾಕ್ಬೇಕು ಅಂತಂದ್ರೆ ಜಾಗ ಇರ್ಬೇಕು ಸರ್, ಇಲ್ಲಾಂದ್ರೆ ನಮ್ಗೆ ಬಿಟ್ಟು ಸಾಕ್ಲಿಕ್ಕೆ ಆಗ್ತಿಲ್ಲ. ಅದನ್ನ ನಾನೀಗ 1 ಎಕರೆನ ಮಳೆ ಬದಿಯಲ್ಲಿ ಹಸಿಗಾಗಿ ಇಟ್ಕೊಂಡಿದ್ದೀನಿ ಸರ್. ನೋಡಿ, ಮೇಲಿಕೆಯಾಗಿ. ಹೌದು, ಮನಸ್ಸು ಮಾಡಿದ್ರೆ ಯಾವ್ದು ಕಷ್ಟ ಆಗಲ್ಲ ಅಲ್ವಾ? ಇಲ್ಲ ಸರ್, ಇಲ್ಲ ಸರ್. ಹೌದು, ಕೆಲವೊಬ್ರು ರಸ್ತೆ ಪಕ್ಕದಲ್ಲೇ ಮೇಯಿಸಿಕೊಂಡು ನಿಭಾಯಿಸಿಕೊಂಡು ಹೋಗ್ಬಿಡ್ತಾರೆ. ದೊಡ್ಡ ಹೊಳೆ ಬಂದ್ರೆ ಹಾಗೆ ಮಾಡೋದು ಸರ್, ನಾವು ಆ ಕಡೆಯಿಂದ ದೊಡ್ಡ ಹೊಳೆ ಬಂದು ಬಿಟ್ರೆ ನಮ್ಗೆ ಏನ್ ಮಾಡಕ್ ಆಗ್ತಿಲ್ಲ, ಆ ಕಡೆ ಹೋಗ್ಲಿಕ್ಕೂ ಆಗಿಲ್ಲ. ನಾವು ಇಲ್ಲಿ ಮನೆ ಹತ್ರ ಕಟ್ಕೊಂಡು ಸದ್ದಲ್ಲೆಲ್ಲ ಕಟ್ಕೊಂಡು ನಾವು ಮೇಯಿಸೋದು ಸರ್ ರೋಡಲ್ಲಿ. ಕದೋಸಲ್ಲಿ ಹಾಗೆ ಮಾಡಿದ್ವಿ ಸರ್. ನೋಡಿ, ಆದ್ರೂ ನೀವು ಎದೆಗುಂದಿಲ್ಲ, ಬಿಟ್ಟಿಲ್ಲ. ಇಲ್ಲ ಸರ್, ಇಲ್ಲ ಸರ್. ಹೌದು, ಎಷ್ಟೋ ಜನ ಸಣ್ಣ ಸಣ್ಣ ಸಮಸ್ಯೆ ನೋಡ್ಕೊಂಡು ಕೈ ಬಿಟ್ಬಿಡ್ತಾರೆ, ಆದ್ರೆ ನಿಮಗೆ ಹೊಳೆ ಬಂದ್ರು 2 ಹಸು ಕೊಚ್ಕೊಂಡು ಹೋದ್ರೆ ಬಾಗಿ ಅಂತ ಹೇಳ್ಬೋದು ಸರ್. ಮನೆಗೆ ಹಾಲಿದ್ರೆ ಹಸು ಇದ್ರೆ ಒಂದು ಬಾಗಿ ಅಂತ ಹೇಳ್ಬೋದು ಸರ್ ಅಲ್ವಾ? ಜೊತೆಗೆ ಸಗಣಿ ಗೊಬ್ಬರ ನಿಮ್ಮ ಜಮೀನಿಗೆ, ತೋಟಕ್ಕೆ ಅಥವಾ ಬೆಳೆಗಳಿಗೆ, ಗಿಡಗಳಿಗೆ ಎಲ್ಲದಕ್ಕೂ ಹಾಕ್ಲಿಕ್ಕೆ ಸಿಗುತ್ತೆ. ಸಗಣಿ ಗೊಬ್ಬರ ಹಾಕಿದ್ರೆ ಗಿಡಗಳಿಗೆ ತಾಕತ್ತು ಅಲ್ವಾ? ಒಂದು ಲವಲವಕ್ಕೆ ನೋಡೋದನ್ನು ಖುಷಿ ಆಗ್ತದೆ. ನೋಡಿ ನೋಡಿ, ಅದೇ ಅದನ್ನ ಖರೀದಿ ಮಾಡ್ಕೊಂಡು ತಂದು ಹಾಕೋದ್ಕಿಂತ ನಾವೇ ಉತ್ಪಾದನೆ ಮಾಡಿದ್ದು ಒಳ್ಳೆ ಶುದ್ಧದ ಸಗಣಿ ಸಿಗ್ತದೆ ಸರ್ ಅಲ್ವಾ? ಸ್ವಲ್ಪ ಸೊಪ್ಪು ದರ್ಗಲೆಯನ್ನು ಹಾಕಿ ಸಗಣಿ ಮಾಡ್ಕೊಂಡಿದ್ದಾರೆ ಸರ್. ಒಳ್ಳೆ ಗೊಬ್ಬರ ಆಗ್ತದೆ. ನಿಜ, ಸಮಸ್ಯೆ ಅಂತ ಅನ್ಕೊಂಡು ಸುಮ್ಮನೆ ಇರಬಾರದು ಅಲ್ವಾ? ಇಲ್ಲ ಸರ್, ಇಲ್ಲ ಸರ್. ಪ್ರಯತ್ನಗಳನ್ನು ಮಾಡ್ತಾ ಹೋಗ್ಬೇಕು, ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕ್ತಾ ಇರಬೇಕು ಅಲ್ವಾ? ಹೌದು ಸರ್, ಹೌದು ಸರ್. ಒಟ್ಟಾರೆ ಈಗೊಂದು 15-20-30 ವರ್ಷಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿನೂ ಅಂತ ಕಷ್ಟಕ್ಕೆ ತುತ್ತಾಗಿಲ್ಲ, ಬಹಳಷ್ಟು ಮುಂದುವರಿದಿ ಸರ್. ಬಹಳಷ್ಟು ಮೊದಲೊಂದು 10-30 ವರ್ಷ ನಾನು ಟಿಲ್ಲರ್ ಅಲ್ಲಿ ದುಡ್ಡಿದ್ದೀನಿ ಸರ್. ಬಾಡಿಗೆ ಹೋಗ್ತಿದ್ದೆ, ಗದ್ದೆ ಹೂಡೋದು ಅದು ಇಂತ, ಬೆಳಿಗ್ಗೆ ಹೋದ್ರೂ ಸಾಯಂಕಾಲ ಗಂಟನ್ನು ಹೂಡ್ತಿದ್ದೆ ಸರ್. ಅದರಲ್ಲಿ ದುಡಿದು ನಾನು ಎಷ್ಟು ಮುಂದುವರಿದಿನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಓಹೋ, ಟಿಲ್ಲರ್ ಅಷ್ಟೊಂದು ನಿಮಗೆ ನೆರವಾಯ್ತಾ? ಆಯ್ತು ಸರ್. ಯಾವ್ದಾದಕ್ಕೆ ಬಾಡಿಗೆಗೆ ಬಳಕೆ ಮಾಡ್ಕೊಳ್ತಾ ಇದ್ರಿ? ಎಲ್ಲದಕ್ಕೂ, ಮಿಲ್ಲಿ ಹೋಗೋದು, ಸಗಣಿ ಎಳೆಯೋದು, ಸೌದೆ ಎಳೆಯೋದು, ಮತ್ತೆ ಕಾಫಿ ಎಳೆಯೋದು, ಗೊಬ್ಬರ ಎಳೆಯೋದು. ನೋಡಿ, ಎಲ್ಲದೂ ಸೌಂಡ್ ಆಲ್ರೌಂಡ್. ಗದ್ದೆ ಸಸಿ ಮಡಿ ಮಾಡುವಾಗ ನೋಡಿ ನೋಡಿ, ಮೊದಲೇ ದನಗಳಿಂದ ಹೂಡ್ತಿ ಒಂದೆರಡು ಸಾಲು, ಮತ್ತೆ ಟಿಲ್ಲರ್ ಇಂದ ಹೂಡ್ತಿದ್ದೆ. ಈಗ ಊಡೋವರೆಗೆ ಕಡಿಮೆ ಆಯ್ತು ಸರ್, ಈಗ ಟ್ರಾಕ್ಟರ್ ಟಿಲ್ಲರ್ ಅಂತ ಆಯ್ತು ಸರ್. ಟ್ರಾಕ್ಟರ್ ಓಡಿಸಿ ರೋಟೋವೇಟರ್ ತೆಗೆದು ಓಡಿಸ್ತೀವಿ, ಮತ್ತೆ ಅದರಲ್ಲಿ ಹೊಡೆದ್ಬಿಟ್ಟು ನಾಟಿ ಮಾಡೋದು ಸರ್. ಕೃಷಿಯಲ್ಲಿ ಅರ್ಥಪೂರ್ಣವಾಗಿ ಶ್ರಮ ಪಟ್ಕೊಂಡು ಒಂಥರ ಇಷ್ಟಪಟ್ಟು ಕೆಲಸಗಳನ್ನು ಮಾಡ್ತಾ ಹೋದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹೌದು ಸರ್, ಹೌದು, ಬದುಕು ಹಸನಾಗಿರುತ್ತೆ, ಮನಸ್ಸಿಗೆ ಒಂದು ನೆಮ್ಮದಿನೂ ಕೊಡ್ತದೆ. ಹೌದು, ನಿಜ ನಿಜ. ನಮ್ಮ ರೇಡಿಯೋ ಕಾರ್ಯಕ್ರಮಗಳನ್ನು ಎಷ್ಟು ವರ್ಷದಿಂದ ಆಲಿಸ್ತದಿರಿ? ಸಮಯದಿಂದ ನಾನು ಮಲಗುವಾಗ ರೇಡಿಯೋ ನಮ್ಮ ಬದಿಯಲ್ಲೇ ಇರ್ತಿತ್ತು ಸರ್. ಚಿತ್ರಗೀತೆಗಳು ಅದು ಇದು ಅಂತ ಬಿಟ್ಟು ಮಲಗುವಾಗ ನನ್ನ ಜೊತೆಯಲ್ಲಿ ರೇಡಿಯೋನೇ ಇತ್ತು ಸರ್. ನಿಂತ್ಕೊಂಡು ಬಿಟ್ರೆ ತಾಯಿ ಬಂದು ಎತ್ಕೊಂಡು ಹೋಗ್ತಿದ್ರು ಸರ್ ರೇಡಿಯೋನ. ಓಹೋ, ಆಗಲಿಂದ ಕೇಳ್ತಿದ್ದೀನಿ ಸರ್. ಅಷ್ಟು ಇಷ್ಟಪಟ್ಟು ನಿಮ್ಮ ಮಾತು ಡೈಲಿ ಅದನ್ನೇ ಕೇಳೋದು ಸರ್. ಟಿವಿ ನೋಡೋದು ಬಹಳ ಕಡಿಮೆ ಸರ್. ಹೌದು, ನಿಮ್ಮ ಶ್ರೀಮತಿ ಅವರು ಸಹ ಆಸಕ್ತಿಯಿಂದ ಆಲಿಸ್ತಾರಲ್ವಾ? ಹೌದು ಸರ್, ಅವ್ರು ನನ್ನ ಜೊತೆಯಲ್ಲಿ ಕೂರ್ತಾರೆ ಸರ್. ಓಹೋ, ಅವ್ರು ಮೊದಲಿಂದನೇ ಹೇಳ್ತಿದ್ರು ಸರ್, ನಿಮ್ ಜೊತೆಯಲ್ಲಿ ಮಾತಾಡ್ಬೇಕು ಮಾತಾಡ್ಬೇಕು ಅಂತ. ಬಹಳ ಖುಷಿ ಆಯ್ತು, ರೈತರು ಹೀಗೂ ಕೆಲಸ ಮಾಡಬಹುದು, ಹೀಗೂ ನೆಮ್ಮದಿಯನ್ನ ಗಳಿಸಬಹುದು ಅನ್ನೋದಕ್ಕೆ ಜೀವನ ಮಾಡ್ತಿದ್ವಿ ಸರ್. ನಿಮ್ಮಂತ ಕುಟುಂಬಗಳು ಒಳ್ಳೆ ಉದಾಹರಣೆ. ನಾವು ಭೂಮಿ ತಾಯಿ ನಂಬಿದ್ರೆ ಯಾವತ್ತು ಕೈ ಬಿಡಕ್ಕಿಲ್ಲ ಸರ್. ನೋಡಿ, ಅದು ಬಹಳ ಒಳ್ಳೆ ಮಾತು. ಈ ಮಟ್ಟಿಗೆ ತಂದಿ ಖುಷಿಯೇ ಸರ್. ಹೌದು, ನೋಡಿ, ಗದ್ದೆನು ತೋಟನೇ ಈ ಮಟ್ಟಿಗೆ ತಂದಿರೋದು ಸರ್. ಒಳ್ಳೇದಾಗ್ಲಿ ಕುಟ್ಟಯ್ಯನವರೆ, ತಾವು ನಮ್ಮೊಡನೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಅವಕಾಶ ಮಾಡಿ ಕೊಟ್ಟ ನಿಮಗೆಲ್ಲರಿಗೂ ವಂದನೆಗಳು. ಕೇಳುಗರೆ, ಇದುವರೆಗೆ ಮಡಿಕೇರಿ ತಾಲೂಕು ಬಲಮುರಿ ಗ್ರಾಮದ ತೊತ್ತಿಯಂಡ ಸಿ ಕುಟ್ಟಯ್ಯ ಅವರ ಕೃಷಿ ಅನುಭವಗಳನ್ನ ಆಲಿಸಿಕೊಂಡ್ರಿ. ನೋಡಿ, ಅವರು ಮತ್ತು ಅವರ ಪತ್ನಿ ಚೆನ್ನಾಗಿ ಕೆಲಸಗಳನ್ನ ಮಾಡಿಕೊಂಡು ಕೃಷಿಯಲ್ಲಿ ಬೆಳವಣಿಗೆ ಆಗಿದ್ದಾರೆ, ಕೃಷಿಯಲ್ಲಿ ನೆಮ್ಮದಿಯನ್ನು ಕಂಡಿದ್ದಾರೆ. ಇದಕ್ಕೆ ಕಾರಣ ಏನೇನಂತ ಅನ್ಕೊಂಡು ನಿಮ್ಗೆ ಗೊತ್ತಾಗಿದೆ. ತೊತ್ತಿಯಂಡ ಸಿ ಕುಟ್ಟಯ್ಯ ಅವರ ಸಂಖ್ಯೆಯನ್ನ ಗಮನಿಸಿಕೊಳ್ಳಿ ರೈತ ಬಾಂಧವರೇ. ಕೇಳುಗರೆ, 9663495985 9663495985 ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕಾರ್ಯಕ್ರಮ ಕೃಷಿ ಮಾಹಿತಿ. ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಡಾಕ್ಟರ್ ರಾಜಶೇಖರೇಲ್, ಸಹಾಯಕ ಸಂಶೋಧಕರು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ, ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ. ಇಂದು ನಾವು ಅಡಿಕೆ ಬೆಳೆಯಲ್ಲಿ ಬೋರಾನ್ ಪೋಷಕಾಂಶದ ಪ್ರಾಮುಖ್ಯತೆ ಮತ್ತು ಅದರ ನಿರ್ವಹಣೆ ಮತ್ತು ಅದರ ಒಂದು ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ ಸಂಬಂಧಿಸಿದ ಕೆಲವು ಮಾಹಿತಿಯನ್ನು ತಿಳಿದುಕೊಳ್ಳೋಣ ರೈತ ಬಾಂಧವರೇ. ಮುಖ್ಯವಾಗಿ ಬೋರಾನ್ ನಮಗೆ ಸಸ್ಯಕ್ಕೆ ಅತಿ ಕಮ್ಮಿ ಪ್ರಮಾಣದಲ್ಲಿ ಬೇಕಿದ್ರು ಕೂಡ ಇದರ ಪ್ರಾಮುಖ್ಯತೆ ಸಸ್ಯಕ್ಕೆ ಬಹಳ ಪ್ರಮುಖವಾಗಿ ಅಡಿಕೆ ಬೆಳೆಯಲ್ಲಿ ಕಾಣಬಹುದು. ಬೋರಾನ್ನ ಅಂಶ ಕಡಿಮೆ ಇದ್ದರೆ ಯಾವ ರೀತಿ ಇದರ ಒಂದು ದುಷ್ಪರಿಣಾಮ ಆಗುತ್ತೆ ಅಂತ ನಾವು ನೋಡೋಣ. ಬೋರಾನ್ನ ಮಹತ್ವ ಸಸ್ಯಕ್ಕೆ ಯಾಕೆ ಬೇಕು ಅಂತ ನೋಡಿದಾಗ ರೈತ ಬಾಂಧವರೇ, ಬೋರಾನ್ ಬೀಜೋತ್ಪಾದನೆಯಲ್ಲಿ ಅಂದ್ರೆ ಅಡಿಕೆ ಒಂದು ಕಾಯಿ ಕೊಟ್ಟಕ್ಕೆ ಬಹಳ ಪ್ರಮುಖವಾಗಿ ಬೇಕು ರೈತ ಬಾಂಧವರೇ. ಮಣ್ಣಿನಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿದ್ರೆ ಏನಾಗುತ್ತೆ ಅಂದ್ರೆ ರೈತ ಬಾಂಧವರೇ, ಅಡಿಕೆ ಸರಿಯಾದ ಟೈಮಲ್ಲಿ ಹೂ ಬಿಡುವುದಿಲ್ಲ, ಕೆಲವೊಂದು ಸಮಯದಲ್ಲಿ ಹೂವನೇ ಬಿಡುವುದಿಲ್ಲ, ಹಾಗೂ ಕಾಯಿನ ಕಟ್ಟೋದೇ ಇಲ್ಲ. ಈ ಒಂದು ಸ್ಥಿತಿಗೆ ಸಸ್ಯ ತಲುಪುತ್ತೆ. ಹಾಗೂ ಕಾರ್ಬೋಹೈಡ್ರೇಟ್ಗಳ ಒಂದು ರವಾನೆಗೆ ಈ ಒಂದು ಬೋರಾನ್ ಅಂಶ ಪ್ರಮುಖವಾಗಿ ಬೇಕೇ ಬೇಕು ಸಸ್ಯಗಳಲ್ಲಿ ರೈತ ಬಾಂಧವರೇ. ಎಲೆ ಹಸರಾಗಿರ್ಬೇಕಂದ್ರೆ ಮತ್ತು ಸಸ್ಯ ಒಂದು ಎತ್ತರ ಬೆಳಿಬೇಕಂದ್ರೆ, ಸಸ್ಯದ ಒಂದು ಅಂಗರಚನೆ ಜಾಸ್ತಿ ಆಗಬೇಕಂದ್ರೆ ಏನಾಗಬೇಕು, ಒಂದು ಪ್ರೋಟೀನ್ ಪ್ರಮುಖವಾದದ್ದು. ಈ ಒಂದು ಪ್ರೋಟೀನ್ ಉತ್ಪಾದನೆಯಲ್ಲಿ ಈ ಒಂದು ಬೋರಾನ್ ಅಂಶ ಬಹಳ ಮಹತ್ವ ವಹಿಸುತ್ತೆ ರೈತ ಬಾಂಧವರೇ. ಬೋರಾನ್ ಕೊರತೆಯ ಲಕ್ಷಣಗಳು ಮುಖ್ಯವಾಗಿ ನಾವು ಯಾವ ಒಂದು ಭಾಗದಲ್ಲಿ ಕಂಡುಬರುತ್ತೆ ಅಂದ್ರೆ, ಬೋರಾನ್ ಏನ್ ಮಾಡುತ್ತೆ, ಸಸ್ಯದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಚಲಿಸುವ ಒಂದು ಪೋಷಕಾಂಶ. ಬೋರಾನ್ ಅಂಶ ಕಡಿಮೆ ಆದಾಗ ಸಸ್ಯದ ಎಲೆಯ ತುದಿಗಳು ಏನಾಗುತ್ತೆ, ಒಣಗುತ್ತವೆ, ಹಾಗೂ ಕಾಂಡದ ಭಾಗ ಕಡಿಮೆ ಪ್ರಮಾಣದಲ್ಲಿ ಬೆಳೆಯುತ್ತೆ, ಹಾಗೂ ಬೇರಿನ ತುದಿ ಒಂದು ಮುಟ್ಟರುಗೊಳ್ಳುವ ರೀತಿಯಲ್ಲಿ ಕಂಡು ಬರುವುದರಿಂದ ಸಸ್ಯದ ಒಂದು ಬೆಳವಣಿಗೆನೂ ಕುಂಠಿತ ಆಗುತ್ತೆ ಮತ್ತು ಸಸ್ಯದ ಒಂದು ಅಭಿವೃದ್ಧಿ ಕೂಡ ಕಡಿಮೆ ಆಗುತ್ತೆ. ಎರಡನೆಯದಾಗಿ ಈ ಬೋರಾನ್ ಅಂಶ ಮಣ್ಣಿನಲ್ಲಿ ಕಡಿಮೆ ಇದ್ರೆ ಒಂದು ಕಾಯಿ ಕಟ್ಟುವಿಕೆ ಕೂಡ ಕಡಿಮೆ ಆಗುತ್ತೆ ಮಣ್ಣಿನಲ್ಲಿ. ಮಣ್ಣಿನ ಒಂದು ಅನಾಲಿಸಿಸ್ ಮಾಡಿದಾಗ ಇದರ ಒಂದು ಅಂಶ 0.5 ಗಿಂತ ಕಡಿಮೆ ಇದ್ದಾಗ ಈ ಮಣ್ಣನ್ನು ನಾವು ಬೋರಾನ್ ಅಂಶ ಕಡಿಮೆ ಇರುವಂತಹ ಮಣ್ಣಂತ ಕರಿತೀವಿ. ರೈತ ಬಾಂಧವರೇ, ಬೋರಾನ್ ಕೊರತೆಯ ಲಕ್ಷಣ ಏನಂದ್ರೆ ಈ ಅಂಡೋರ್ಕ ಅಂತ ಕೇಳಬಹುದು ರೈತ ಬಾಂಧವರೇ, ಈ ನಮ್ಮ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಕಂಡು ಬರುವಂತಹ ಒಂದು ಇದು ಡಿಫಿಷಿಯನ್ಸಿ ಯಾವ ರೀತಿ ಇರುತ್ತೆ ಅಂದ್ರೆ ಅಡಿಕೆಯ ಒಂದು ಮೇಲೆ ಭಾಗದಲ್ಲಿ ಎರಡು ಕಡೆ ಸೀಳಿದಂತೆ ಕಾಣುತ್ತದೆ ಮತ್ತು ಅಡಿಕೆಯ ಒಂದು ಎಲೆಗಳು ಕೂಡ ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಆದ ಕಾರಣದಿಂದ ಈ ಒಂದು ಕೊರತೆಯ ಲಕ್ಷಣ ಪ್ರಮುಖವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಒಂದು ಬೋರಾನ್ ಕೊರತೆಯ ಲಕ್ಷಣ ಕಾಣಬಹುದು. ಸೊ ಈ ಒಂದು ಇದರ ನಿರ್ವಹಣೆ ಯಾವ ರೀತಿ ಮಾಡಬಹುದು ಅಂದ್ರೆ ರೈತ ಬಾಂಧವರೇ, ಇದನ್ನ ನಾವು ಮಣ್ಣಿನ ಸೂಕ್ತ ಪ್ರಮಾಣದಲ್ಲಿ ಸೂಕ್ತ ಜೈವಿಕ ಪರಿಸರವನ್ನು ಕ್ರಿಯೇಟ್ ಉಂಟು ಮಾಡೋದ್ರಿಂದ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹೆಚ್ಚಾಗುವುದರಿಂದ ಅಂದ್ರೆ ಮಣ್ಣಿನಲ್ಲಿ ಸಾವಯವ ಗೊಬ್ಬರ ಸೇರಿಸೋದ್ರಿಂದ ಇದನ್ನು ನಾವು ನಿರ್ವಹಣೆ ಮಾಡಬಹುದು. ಎರಡನೆಯದಾಗಿ ಶಿಫಾರಸು ಮಾಡಿದ ರೀತಿಯ ಕಾಮನ್ ಆಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಮತ್ತು ದಾವಣಗೆರೆ ಜಿಲ್ಲೆಗೆ ಶಿಫಾರಸು ಮಾಡಿದ ಗೊಬ್ಬರ ಅಂದ್ರೆ ಅಡಿಕೆಗೆ 140 ಗ್ರಾಂ ಸಾರಜನಕ, ರಂಜಕ, ಪೊಟಾಷಿಯಂ ಪ್ರತಿ ಗಿಡಕ್ಕೆ ನಾವು ಕೊಟ್ಟಿಗೆ ಗೊಬ್ಬರ ಮತ್ತು 12 ಕೆಜಿ ಪ್ರತಿ ಮರಕ ನಾಟಿ ಸಮಯದಲ್ಲಿ ಪ್ರತಿ ವರ್ಷ ಒದಗಿಸಬೇಕು ರೈತ ಬಾಂಧವರೇ. ಹಾಗೂ ಎರೆ ಗೊಬ್ಬರದಲ್ಲಿ 34 PPM ನಷ್ಟು ಬೋರಾನ್ ಲಭ್ಯವಿರುತ್ತದೆ. ಹಾಗಾಗಿ ಎರೆಹುಳು ಗೊಬ್ಬರ ಬಹಳ ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಕಾರಣದಿಂದ ಎರೆಹುಳು ಗೊಬ್ಬರನ ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ಅಡಿಕೆ ತೋಟಕ್ಕೆ ಹಾಕೋದ್ರಿಂದ ಬಹಳ ಉಪಯೋಗ ಆಗುತ್ತೆ ರೈತ ಬಾಂಧವರೇ. ಹಾಗೂ ಬೋರಾಕ್ಸ್ ಅನ್ನು ನೀರಿನಲ್ಲಿ ಕರಗಿಸಿ ಕಾಯಿಗಳಿಗೆ ಸಿಂಪರಣೆ ಮಾಡೋದ್ರಿಂದ ಇದರ ಲಕ್ಷಣ ನಾವು ಕಡಿಮೆ ಮಾಡಬಹುದು ರೈತ ಬಾಂಧವರೇ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ KS ನಿರಂಜನ್. ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿನ ನಾನು ಅಡಿಕೆಯಲ್ಲಿ ಎಳೆ ಕಾಯುವುದರಿಕೆ ಮತ್ತು ಅದರ ಸಮಗ್ರ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇರ್ತೇನೆ. ಮಲೆನಾಡಿನಲ್ಲಿ ಅಡಿಕೆ ಬೆಳೆಯನ್ನು ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಿ ಬೆಳೆದರೂ ಸಹ ಹತ್ತು ಹಲವು ಕಾರಣಗಳಿಂದ ಅಡಿಕೆ ಮರಗಳಿಂದ ಹೂವು, ಹರಳು ಮತ್ತು ವಿವಿಧ ಗಾತ್ರದ ಕಾಯಿಗಳು, ಹಸಿ ಕಾಯಿಗಳು ಬಲಿಯೋಕ್ಕಿಂತ ಮೊದಲೇ ಉದುರು ಹೋಗ್ತದೆ. ಇದಕ್ಕೆ ಮುಖ್ಯವಾದ ಕಾರಣ ರೋಗ ಇರ್ಬೋದು, ಕೀಟ ಇರ್ಬೋದು, ಪೋಷಕಾಂಶಗಳ ಕೊರತೆ ಇರ್ಬೋದು, ಅಸಮರ್ಪಕ ನೀರಿನ ನಿರ್ವಹಣೆ ಇರ್ಬೋದು, ಹವಾಮಾನ ವೈಪರೀತ್ಯ ಇರ್ಬೋದು, ಇನ್ನಿತರೆ ಕಾರಣಗಳು ಇರ್ಬೋದು. ರೋಗ ಅಂತ ಬಂದ್ರೆ ಎಳೆಕಾಯಿ ಉದುರಕ್ಕೆ ಅಥವಾ ಹರಳುಗಳು ಉದುರಕ್ಕೆ ಹಿಂಗಾರು ಒಣಗು ರೋಗ. ಫೆಬ್ರವರಿಯಿಂದ ಮೇ ತಿಂಗಳಲ್ಲಿ ಹೆಚ್ಚಿನ ತಾಪಮಾನದ ಕಾರಣದಿಂದ ಹಿಂಗಾರದ ಎಸಳುಗಳು ತುದಿಯಿಂದ ಹಳದಿಯಾಗಿ ನಂತರ ಕಂದು ಬಣ್ಣಕ್ಕೆ ತಿರುಗಿ ಒಣಗ್ತಾ ಬರುತ್ತೆ. ಇದರಲ್ಲಿ ಹೆಣ್ಣು ಹೂಗಳು ಏನಿದೆ, ಹರಳು ತರ ಏನಿರುತ್ತೆ, ಅದು ಶಿಲೀಂಧ್ರದ ಸೋಂಕಿ ತುತ್ತಾಗಿ ಬಲಿಯುವಂತ ಮೊದಲೇ ಗಿಡಗಳಿಂದ ಉದುರು ಹೋಗುತ್ತೆ. ಮುಖ್ಯವಾಗಿ ಇದು ಕೊಲೆಟೋಟ್ರಿಕಮ್ ಎಂಬ ಶಿಲೀಂಧ್ರ ಬಾಧಿಸೋದ್ರಿಂದ ಈ ರೀತಿ ಆಗೋದು. ಇದಕ್ಕೆ ಮ್ಯಾಂಕೋಸೆಬ್ ಎಂಬ ಶಿಲೀಂಧ್ರನಾಶಕವನ್ನು ಸಿಂಪಡಿಸಿ ನಾವು ಹತೋಟಿ ಮಾಡಬಹುದು. ನೀವು ಅಂತಹ ಕಾಯಿಗಳದ್ದ ಒಂದು ತೊಟ್ಟು ಪರೀಕ್ಷಿಸಿ ನೋಡಿದ್ರೆ ಒಂದು ಸೂಜಿಯಲ್ಲಿ ಚುಚ್ಚಿದಂತಹ ಒಂದು ಚಿಹ್ನೆ ಸಹ ಕಾಣಿಸುತ್ತೆ. ಇದಕ್ಕೆ ನಾವು ಏನು ಕೊಲೆಟೋಟ್ರಿಕಮ್ ಶಿಲೀಂಧ್ರನಾಶಕ ಬಳಸ್ತೀವಿ, ಅದ್ರ ಜೊತೆ ಒಂದು ಕೀಟನಾಶಕವನ್ನು ಬಳಸಿ ಸಿಂಪಡಣೆ ಮಾಡಿದ್ರೆ ಕ್ಲೋರೋಫೈರಿಫಾಸ್ ಇರ್ಬೋದು, ಇಮಿಡಾಕ್ಲೋಪ್ರಿಡ್ ಇರ್ಬೋದು, ಇದನ್ನು ಬಳಸಿಬಿಟ್ಟು ನೀವು ಸಿಂಪಡಣೆ ಮಾಡಿದ್ರೆ ಹತೋಟಿ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಸಾಮಾನ್ಯವಾಗಿ ಯಾವಾಗ ಸ್ಪ್ರೇ ಮಾಡಬೇಕು ಅಂತ ಹೇಳ್ಕೊಂಡು ವಿಷಯ ಬರ್ತದೆ. ಅದಕ್ಕೆ ನಮ್ಮ ಜಮೀನಲ್ಲಿ ಯಾವಾಗ 40-50% ಹಿಂಗಾರಗಳು ಮೊದಲು ತೆರೆಯುತ್ತೆ ಅಂತ ಹಿಂಗಾರಗಳು ಓಪನ್ ಆದ ಸಮಯದಲ್ಲಿ ನಾವು ಮೊದಲ ಹಂತದ ಸಿಂಪಡಣೆಯನ್ನು ಕೈಗೊಳ್ಬೇಕಾಗ್ತದೆ. ನಂತರದ ದಿನಗಳಲ್ಲಿ 80%ಗಿಂತ ಜಾಸ್ತಿ ಹಿಂಗಾರಗಳು ಓಪನ್ ಆದ ಸಮಯದಲ್ಲಿ ನಾವು ಎರಡನೇ ಸಿಂಪಡಣೆಯನ್ನು ಕೈಗೊಳ್ಬೇಕು. ಕೆಲವು ಸಮಯದಲ್ಲಿ ನಮ್ಗೇನಾಗುತ್ತೆ, ಯಾವುದೇ ಒಂದು ರೋಗ ಅಥವಾ ಕೀಟಗಳ ಬಾಧೆ ಇಲ್ಲದೆ ಇದ್ರೂ ಹರಳು ಉದುರೋದು ಕಂಡುಬರುತ್ತೆ. ಅದು ಮುಖ್ಯವಾಗಿ ಪೋಷಕಾಂಶಗಳ ಕೊರತೆ ಇರ್ಬೋದು. ಪೋಷಕಾಂಶಗಳಲ್ಲಿ ಮುಖ್ಯವಾಗಿ ಪೊಟ್ಯಾಶ್ ಮತ್ತೆ ಬೋರಾನ್ ಕೊರತೆ ಆದ್ರೆ ನಮ್ಗೆ ಗಿಡಗಳಲ್ಲಿ ಒಂದು ಅಸಮತೋಲನ ಉಂಟಾಗ್ಬಿಟ್ಟು ಹೂವು ಮತ್ತು ಕಾಯಿ ಕಳ್ಕೊಳ್ತದೆ, ಅದು ಕ್ರಮೇಣ ಉದುರಕ್ಕೆ ಸ್ಟಾರ್ಟ್ ಆಗತ್ತೆ. ಇದಕ್ಕೆ ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ನಾವೇನು ಅಡಿಕೆಗೆ ಶಿಫಾರಸು ಮಾಡಿದೀವಿ ಗೊಬ್ಬರಗಳನ್ನು, ಅದನ್ನು ನೀವು ನಿರಂತರವಾಗಿ ಪೂರೈಸಬೇಕು ಸಾವಯವ, ರಾಸಾಯನಿಕ ಮತ್ತು ಜೈವಿಕ ವಿಧಾನಗಳ ಮುಖಾಂತರ. ಜೊತೆಯಲ್ಲಿ ಹೆಚ್ಚಾಗಿ ಪೊಟ್ಯಾಶ್ ಮತ್ತೆ ಸುಣ್ಣ, ಕ್ಯಾಲ್ಸಿಯಂ ಮತ್ತೆ ಬೋರಾನ್, ಈ ಇಷ್ಟು ಪೋಷಕಾಂಶಗಳಿಗೆ ಮಣ್ಣು ಪರೀಕ್ಷೆ ಆಧರಿಸಿ ಪೋಷಕಾಂಶಗಳನ್ನು ನಾವು ಪೂರೈಸಬೇಕು. ಮಣ್ಣು ಪರೀಕ್ಷೆ ಆಧರಿಸಿ ನಾವು ಬೆಳೆದ ಮರಗಳಿಗೆ 140 ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್ ಗೊಬ್ಬರಗಳನ್ನು ಸಮತೋಲನವಾಗಿ ವರ್ಷಕ್ಕೆ 2 ಬಾರಿ ಸ್ಪ್ಲಿಟ್ ಡೋಸ್ ನಲ್ಲಿ ಕೊಡಬೇಕಾಗ್ತದೆ. ಎಲ್ಲ ರೈತ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುದೀಪ್. ಹಿರಿಯ ಸಹಾಯಕ ಸಂಶೋಧಕರು ಅಡಿಕೆ ಸಂಶೋಧನೆ ಕೇಂದ್ರ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗ. ಈ ದಿನ ನಾನು ನಿಮಗೆ ಅಡಿಕೆ ಬೆಳೆಯಲ್ಲಿ ಸಸ್ಯಾಭಿವೃದ್ಧಿ ಕ್ರಮಗಳ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಡಿಕೆ ನಮ್ಮ ದೇಶದ ಒಂದು ಪ್ರಮುಖ ವಾಣಿಜ್ಯ ಬೆಳೆ. ಈ ಬೆಳೆ ನಮ್ಮ ಕರ್ನಾಟಕದಲ್ಲಿ ಮಲೆನಾಡು, ಕರಾವಳಿ ಹಾಗೂ ಮೈದಾನ ಪ್ರಾಂತ್ಯ ರೈತರ ಒಂದು ಜೀವನ ಅಡಿಯಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸಿಪಿಸಿಆರ್ಎ ವಿಠಲ್ ಹಾಗೂ ಕಾಸರಗೋಡಿನಿಂದ ಹಲವಾರು ತಳಿಗಳು ಇತ್ತೀಚಿನ ಪ್ರಗತಿಯಲ್ಲಿದೆ. ಅದರಲ್ಲಿ ಮುಖ್ಯವಾಗಿ ಮಂಗಳ, ಸುಮಂಗಳ, ಶ್ರೀಮಂಗಳ, ಮೋಹಿತ್ ನಗರ್, ಶತಮಂಗಳ ಹಾಗೂ ಇನ್ನು ಸ್ಥಳೀಯ ತಳಿಗಳಾದ ತೀರ್ಥಹಳ್ಳಿ, ಚಂಗೇರಿ, ಸಿರ್ಸಿ, ತರೀಕೆರೆ, ಹೊಸನಗರ ಮತ್ತು ಸಾಗರ. ಈ ತಳಿಗಳೆಲ್ಲವೂ ಬೇರೆ ಬೇರೆ ರೀತಿಯ ಗುಣಗಳಿಂದ ಕೂಡಿರುವುದು. ಯಾವುದೇ ಒಬ್ಬ ಹೊಸದಾಗಿ ತೋಟ ಮಾಡಬೇಕು ಅನ್ನೋ ರೈತರು ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ನಿಮ್ಮ ಸ್ಥಳೀಯ ಪ್ರದೇಶದಲ್ಲಿರುವಂತಹ ಆರೋಗ್ಯವಾಗಿರುವಂತಹ ತೋಟಗಳನ್ನು ಗುರುತಿಸಿ ಅಂತಹ ತೋಟಗಳಿಂದ ಅಡಿಕೆ ಬೀಜಗಳು ಅಂದರೆ ಇಲ್ಲಿ ಗೋಟು ಅಂತೀವಿ, ಈ ಗೋಟುಗಳನ್ನು ಆಯ್ದುಕೊಳ್ಳಬೇಕು. ಆಯ್ದುಕೊಳ್ಳುವುದರಲ್ಲಿ ಮೂರು ಪ್ರಮುಖ ವಿಧಾನಗಳಿದೆ. ಒಂದು, ತಾಯಿ ಮರಗಳನ್ನು ಗುರುತಿಸುವುದು. ಎರಡನೆಯದು, ಸಸಿಮಡಿಗಳಲ್ಲಿ ನಾವು ನಿರ್ವಹಣೆ ಮಾಡುವ ಸಸಿಗಳನ್ನು. ಮೂರನೆಯದು, ರೋಗ ಮತ್ತು ಕೀಟಬಾಧೆಗಳ ನಿಯಂತ್ರಣ ಕ್ರಮಗಳು ಬಹಳಷ್ಟು ಮುಖ್ಯವಾಗಿರುತ್ತದೆ. ಇನ್ನು ಮೊದಲನೆಯದಾಗಿ ತಾಯಿ ಮರಗಳನ್ನು ಗುರುತಿಸಿ. ತಾಯಿ ಮರವನ್ನು ಹೇಗೆ ಗುರುತಿಸಬೇಕು ಅಂದ್ರೆ ನಿಮ್ಮ ಸ್ಥಳೀಯವಾಗಿರುವಂತಹ ಪ್ರದೇಶಗಳಲ್ಲಿ ಸುಮಾರು 15-25 ವರ್ಷ ಇರುವ ಆರೋಗ್ಯವಾಗಿರುವಂತಹ ಅಡಿಕೆ ತೋಟಗಳನ್ನು ಗುರುತಿಸಬೇಕು. ಆ ತೋಟಗಳಲ್ಲಿ ಚೆನ್ನಾಗಿ ಬೇಗ ಫಸಲು ಬಿಡುವಂತಹ, ಅತಿ ಹೆಚ್ಚು ಇಳುವರಿ ಕೊಡುವಂತಹ ಮರಗಳು, ಅದರ ಜೊತೆಗೆ ಆ ಮರದ ಗೆಣ್ಣುಗಳು ಹತ್ತಿರದಿಂದ ಕೂಡಿರಬೇಕು ಹಾಗೂ ಸುಮಾರು 4-6 ಗೊನೆ ಉಳ್ಳುವಂತಹ ಒಂದು ಗಿಡಗಳನ್ನು ನಾವು ಆರಿಸಿ ಅದರಲ್ಲಿ 35 ಗ್ರಾಂಕ್ಕಿಂತ ಅಧಿಕ ತೂಕವಿರುವಂತಹ ಗೋಟುಗಳನ್ನು ಸಸ್ಯ ಅಭಿವೃದ್ಧಿಗೆ ಉಪಯೋಗಿಸಬೇಕು. ಇದು ಮೊದಲನೇ ಹಂತ. ಇನ್ನು ಎರಡನೇ ಹಂತ, ಸಸಿಮಡಿಗಳಲ್ಲಿ ಸಸ್ಯ ಅಭಿವೃದ್ಧಿ ಕ್ರಮಗಳನ್ನು ಅಳಿಸಿಕೊಳ್ಳಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮರಳಿನಲ್ಲಿ ಸುಮಾರು 1 ಅಡಿ ಎತ್ತರದ ಸಸಿಮಡಿಗಳನ್ನು ಮಾಡಿ ನಿಮ್ಮ ಅನುಕೂಲಕ್ಕೆ ತಕ್ಕವಿರುವಂತೆ 5 ಸೆಂಟಿಮೀಟರ್ ಅಂತರದಲ್ಲಿ ಗೋಟುಗಳ ತೊಟ್ಟಿನ ಭಾಗ ಮೇಲ್ಭಾಗವಿರುವಂತೆ ನಾವು ನಾಟಿಯನ್ನು ಮಾಡಿ ನಂತರ ಮರಳನ್ನು ಹರಡಬೇಕು. ಮರಳನ್ನು ಹರಡಿದ ನಂತರ ಅದಕ್ಕೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಬೇಕಾಗುತ್ತದೆ. ಸುಮಾರು 45-60 ದಿನಗಳಾದ ನಂತರ ಈ ಗೋಟುಗಳು ಮೊಳಕೆ ಹೊಡೆಯುತ್ತದೆ. ಈ ಗೋಟುಗಳ ದ್ವಿತೀಯ ಸಸಿಮಡಿಗೆ ನಾವು ವರ್ಗಾವಣೆ ಮಾಡಬೇಕು. ವರ್ಗಾವಣೆ ಮಾಡಬೇಕಾದ್ರೆ 3:1:1 ಅಂದ್ರೆ 3 ಪುಟ್ಟಿ ಕೆಂಪು ಮಣ್ಣು, 1 ಪುಟ್ಟಿ ಕೊಟ್ಟಿಗೆ ಗೊಬ್ಬರ, 1 ಪುಟ್ಟಿ ಮರಳನ್ನು ಮಿಶ್ರಣ ಮಾಡಿ 25x15 ಅಳತೆಯ ಪ್ಯಾಕ್ಗಳು ಅಂದ್ರೆ 2 ಕೆಜಿ ಮಣ್ಣಿನ ಮಿಶ್ರಣವನ್ನು ಹಿಡಿಯುವಂತಹ ಪ್ಯಾಕೆಟ್ಗಳಲ್ಲಿ ಈ ಗೋಟುಗಳನ್ನು ಇಟ್ಟು ನಾಟಿ ಮಾಡಬೇಕು. ಇತ್ತೀಚೆಗೆ ಸಂಶೋಧನೆಗಳಲ್ಲಿ ತಿಳಿದು ಬಂದಿರೋದು ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಈ ಪಾಲಿಥಿನ್ ಚೀಲಗಳಿಗೆ ವರ್ಗಾವಣೆ ಮಾಡ್ತೀವಿ. ಪಾಲಿಥಿನ್ ಚೀಲಗಳಲ್ಲಿ ಮಣ್ಣು, ಕೊಟ್ಟಿಗೆ ಗೊಬ್ಬರವನ್ನು ಮಿಶ್ರಣ ಮಾಡಿ ಗೋಟುಗಳನ್ನು ತೊಟ್ಟಿನ ಭಾಗ ಮೇಲ್ಭಾಗ ಇರುವುದರಿಂದ ಮಾಡೋದ್ರಿಂದ ನಮಗೆ ಒಂದು ಬಹು ಉಪಯೋಗ ಏನಪ್ಪಾ ಅಂದ್ರೆ ಬಹಳಷ್ಟು ಮೊಳಕೆ ಹೊಡೆಯುತ್ತೆ. ಶೇಕಡ 80% ಮೊಳಕೆ ಹೊಡೆಯುತ್ತೆ. ನಂತರ ಬೇಗ ಆ ಗಿಡಗಳು ಬೆಳವಣಿಗೆ ಹೊಂದಿರುತ್ತೆ. ಇದು ಎರಡನೇದಾಗಿ ಬಹಳ ಒಂದು ಪ್ರಮುಖ. ಇನ್ನು ಇದಕ್ಕೆ ತಗುಲುವಂತಹ ರೋಗಗಳು ಮತ್ತು ಕೀಟಗಳು ಆ ಸಮಯಕ್ಕೆ ಕ್ರಮವಾಗಿ ನಾವು ನಿರ್ವಹಣೆ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಪ್ರಥಮವಾಗಿ ಈ ನರ್ಸರಿ ಮಡಿಯಲ್ಲಿ ಬರುವುದು ಒಂದು ಎಲೆ ಚುಕ್ಕೆ ರೋಗ. ಎಲೆ ಚುಕ್ಕೆ ರೋಗ ಎಲೆಯ ಗಿಡಗಳಲ್ಲಿ ಕಾಣಿಸಿಕೊಳ್ಳುತ್ತೆ. ಅದಕ್ಕೆ ನೀವು ಸಾಫ್ 2 ಗ್ರಾಂ/ಲೀಟರ್ ನೀರಿಗೆ ಮಿಶ್ರಣ ಮಾಡಬೇಕು. ಇನ್ನು ಸುಳಿತೆಗಣೆ 1 mL ಲ್ಯಾಂಡಾ ಸೇರಿದ್ರಿಂದ ಮಿಶ್ರಣ ಮಾಡಿ ಸಿಂಪಡಣೆ ಮಾಡುವುದರಿಂದ ಈ ರೋಗವನ್ನು ಹತೋಟಿಗೆ ತರಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲಿ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲುತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್ 19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್ 19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್ 19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಓದುತ್ತಿರುವವು ಮಚ್ಚೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಕೊಡಗು ಜಿಲ್ಲೆಯಲ್ಲಿ ರಭಸದ ಗಾಳಿಯೊಟ್ಟಿಗೆ ಜಾಸ್ತಿ ಮಳೆ ಹಾಕ್ತಾ ಇರದರಿಂದ ನದಿ, ತೋರೆ, ಹಳ್ಳ, ಕೊಳ್ಳ ತುಂಬಿ ಹರಿತಾ ಉಟ್ಟು. ಭಾರಿ ಗಾಳಿ ಮಳೆಯಿಂದ ಪ್ಯಾಟೆನ ಬ್ಯಾರೆ ಬ್ಯಾರೆ ಕಡೆ ಭೂಕುಸಿತ ಆಗಿದ್ದು ವಿದ್ಯುತ್ ತಂತಿ ಹಂಗೆ ಮರ ಬಿದ್ದು ತೊಂದರೆ ಆಗುಟು. ಕೆಲವು ಕಡೆ ವಿದ್ಯುತ್ ಸಂಪರ್ಕ ಕಡಿತ ಆಗುಟು. ಮಡಿಕೇರಿ ತಾಲೂಕಿನ ಮದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅವಂದೂರು ಗ್ರಾಮದ ಬೊಮ್ಮೇಗೌಡನ ಚಿನ್ನಪ್ಪ ಅವು ನೀರಿಲಿ ತೋಡು ದಾಟಕನ ಕೊಚ್ಚಿ ಹೋದ ಘಟನೆ ವರದಿ ಆಗುಟು. ಮಂಗಳೂರು ರಸ್ತೆನ ಬದಿಲಿ ಭೂಕುಸಿತದಿಂದ 6 ಮನೆಗಳ ನಿವಾಸಿಗಳ ಸ್ಥಳಾಂತರ ಮಾಡಲಾಗುಟ್ಟು. ಜಿಲ್ಲೆಯಲ್ಲಿ ತಾರೀಖು 15-18 ಮುಟ್ಟ ಆರೆಂಜ್, ರೆಡ್ ಹಂಗೆ ಯೆಲ್ಲೋ ಅಲರ್ಟ್ನ ಘೋಷಣೆ ಮಾಡ್ಯಳು. ಹಾರಂಗಿ ಮತ್ತೆ ಕಾವೇರಿ ನದಿಲಿ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಉಟ್ಟು. ಮಳೆ ಗಾಳಿ ಜಾಸ್ತಿ ಇರದರಿಂದ ಹಳ್ಳಿ ಪ್ರದೇಶದಲ್ಲಿ ತೋಟದ ಕೆಲಸಕ್ಕೆ ತೊಂದರೆ ಆಗ್ತಾ ಉಟ್ಟು. ವಿದ್ಯುತ್ ಸಂಪರ್ಕಲಿ ಆದ ಸಮಸ್ಯೆನ ಸರಿಪಡಿಸುವ ಕೆಲಸ ನಡೀತಾ ಉಟ್ಟು. ಈ ಎಲ್ಲಾ ಸಮಸ್ಯೆಗಳ ನಿವಾರಿಸಿಕೆ ಜಿಲ್ಲಾಡಳಿತ, ಎನ್ಡಿಆರ್ಎಫ್, ಪೊಲೀಸ್, ಅಗ್ನಿಶಾಮಕ ದಳ, ಗೃಹ ರಕ್ಷಕ ದಳ ಸೇರಿದಂಗೆ ಬೇಕಾದ ಎಲ್ಲಾ ತಯಾರನ್ನ ಮಾಡಿಕೊಂಡಲತ್ತ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಅವು ತಿಳಿಸ್ಯಳು. ಶಿಕ್ಷಣ ಇಲಾಖೆ ಮಕ್ಕಳ ಭವಿಷ್ಯನ ಲಾಯಕ್ ಮಾಡಿಕೆ ಆನ್ಲೈನ್ ತರಗತಿನ ಶುರು ಮಾಡಿದ್ದು ಪ್ಯಾಟಿನ ಮಕ್ಕಳಿಗೆ ಇದು ಅನುಕೂಲ ಆಗ್ತಾ ಉಟ್ಟು. ಗ್ರಾಮಲ್ಲಿ ಇದ್ದ ಮಕ್ಕಳಿಗೆ ನೆಟ್ವರ್ಕ್ ತೊಂದರೆ ಇರದರಿಂದ ನಾಪೊಕ್ಳು ಹಂಗೆ ಬ್ಯಾರೆ ಬ್ಯಾರೆ ಕಡೆ ಕರೆಂಟ್ ಸಮಸ್ಯೆಯಿಂದ ಆನ್ಲೈನ್ ಕ್ಲಾಸ್ ಪಡ್ಕೊಳಕ್ಕೆ ತೊಂದರೆ ಆಗ್ತಾ ಉಟ್ಟು. ಇದರಿಂದ ಸಂಬಂಧಪಟ್ಟ ಇಲಾಖೆ ಈ ಸಮಸ್ಯೆಗೆ ಪರಿಹಾರ ಕೊಡುಕುತ ಗ್ರಾಮದ ಜನ ಹೋರಾಟ ಮಾಡ್ಯಳು. ಮಡಿಕೇರಿ ಆಕಾಶವಾಣಿಯ ಕಾಂಪೌಂಡ್ ಗೋಡೆಯ ಮಣ್ಣು ಕುಸಿತದ ಬಗ್ಗೆ ಭಯ ವ್ಯಕ್ತಪಡಿಸಿದ ವಿಚಾರ ಬ್ಯಾರೆ ಬ್ಯಾರೆ ಮಾಧ್ಯಮದಲ್ಲಿ ವರದಿ ಆಗಿದ್ದು ಸಾರ್ವಜನಿಕರು ಈ ಕುರಿತ ಹಂಗೆ ಯಾವುದೇ ಭಯ ಪಡುವ ಅಗತ್ಯ ಇಲ್ಲದಂಗೆ ಆಕಾಶವಾಣಿಯ ಅಧಿಕಾರಿಗ ತಿಳಿಸ್ಯಳು. ಆಕಾಶವಾಣಿಯ ಗೋಪುರವು ಭದ್ರವಾಗಿದ್ದು ಭಯ ಪಡುವ ಅಗತ್ಯ ಇಲ್ಲೇತ ಅವು ಹೇಳ್ಯಳು. ನೋಂದಾಯಿತ ಕಟ್ಟಡ ಮತ್ತೆ ಬ್ಯಾರೆ ಬ್ಯಾರೆ ನಿರ್ಮಾಣ ಕಾರ್ಮಿಕರಿಗೆ ಕಾರ್ಪೆಂಟಿಂಗ್ ಮತ್ತೆ ಫ್ಲಮ್ಮಿಂಗ್ ಟೂಲ್ ವಿತರಣೆ ಕಾರ್ಬರ್ನ ಜುಲೈ 16ರಂದು ಮಧ್ಯಾಹ್ನ 2 ಗಂಟೆಗೆ ಪ್ಯಾಟಿನ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ನಡೆದಿದೆ. ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್ ಅವು ಕಿಟ್ ವಿತರಣೆ ಮಾಡುವೆ. ಹಂಗೆ ಮಧ್ಯಾಹ್ನ 2:30 ಗಂಟೆಗೆ ಪ್ಯಾಟಿನ ಚೈನ್ ಗೇಟ್ ಹತ್ತಿರದ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯಲ್ಲಿ ಹಂಗೆ ಮಕ್ಕಂದೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಬಾಡಿಯಲ್ಲಿ ಕಿಟ್ನ ವಿತರಿಸುವೆ. ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಕೌಶಲ್ಯಪೂರ್ಣ ಮಾನವ ಸಂಪನ್ಮೂಲ ಸೃಷ್ಟಿಗಾಗಿ ಮತ್ತೆ ಜನತೆ ಸ್ವಾವಲಂಬಿಯಾಗಿ ಜೀವನ ನಿರ್ವಹಿಸಿಕೆ ಅಗತ್ಯ ಇರುವ ಬ್ಯಾರೆ ಬ್ಯಾರೆ ವೃತ್ತಿ ತರಬೇತಿ ಕಾರ್ಬಾರ್ ಆಯೋಜಿಸಿದ್ದು ಇದರ ಉಪಯೋಗ ಪಡ್ಕೊಳ್ಳುವ ಹಂಗೆ ಆಕೂತ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರ ಅವು ವಿಶ್ವ ಯುವ ಕೌಶಲ್ಯ ದಿನ ಪ್ರಯುಕ್ತ ಗುರುವಾರ ಇಂದು ನಡೆದ ಗೂಗಲ್ ಮೀಟ್ ವೇದಿಕೆಯಲ್ಲಿ ವಿಶ್ವ ಯುವ ಕೌಶಲ್ಯ ದಿನಾಚರಣೆಯಲ್ಲಿ ಪಾಲ್ಗೊಂಡು ಅವು ಮಾತಾಡಿದವು. ಕೊಡಗು ಜಿಲ್ಲೆಯಲ್ಲಿ ಸೋಮರಪೇಟೆ ತಾಲೂಕಿನ ಕ್ಯಾತೆ ಗ್ರಾಮಲಿ ಹಂಗೆ ವಿರಾಜಪೇಟೆ ತಾಲೂಕಿನ ಅರ್ಜಿ ಗ್ರಾಮಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಕೆಲಸ ನಿರ್ವಹಿಸುತ್ತಿದ್ದ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಶಾಲೆಗೆ 6ನೇ ತರಗತಿಗೆ ದಾಖಲಾತಿಗೆ ಅರ್ಜಿ ಕರೆದಳು. ಖುಷಿ ಇದ್ದವು ಇದರ ಪ್ರಯೋಜನ ಪಡ್ಕೊಳಕ್ಕೆ. ಅರ್ಜಿ ಸಲ್ಲಿಸಿಕೆ ಆಖೇರಿ ದಿನ ಜುಲೈ 30. ಹೆಚ್ಚಿನ ಮಾಹಿತಿಗೆ 08-272-22-558 ದೂರವಾಣಿನ ಸಂಪರ್ಕಿಸಕ. ಹಂಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ನಿಂಗರಾಜಪ್ಪ ಅವು ಕೇಳಿಕೊಂಡಳು. ಗುರುವಾರ ಹೊತ್ತಾರೆ 8:30 ಆಖೇರಿ ಆದ ಹಂಗೆ ಕಳೆದ 24 ಗಂಟೆಗಳ ಸಮಯದಲ್ಲಿ ಕೊಡಗು ಜಿಲ್ಲೆನ ಸರಾಸರಿ ಮಳೆ 73.81 mm ಮಳೆ ಆಗುಟ್ಟು. ಮಡಿಕೇರಿ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 84.53 mm. ವಿರಾಜಪೇಟೆ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 55.20 mm. ಸೋಮವಾರಪೇಟೆ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 81.70 mm ಮಳೆ ಸುರಿದುಟ್ಟು. ಜಿಲ್ಲೆಯಲ್ಲಿ ಈ ಮಹಾಮಾರಿ ಅಂಟು ಕಾಯಿಲೆ 60 ಹೊಸ COVID-19 ಪ್ರಕರಣ ದಾಖಲಾಗುಟ್ಟು. ಮಡಿಕೇರಿ ತಾಲೂಕಲ್ಲಿ 27, ಸೋಮವಾರಪೇಟೆ ತಾಲೂಕಲ್ಲಿ 9, ವಿರಾಜಪೇಟೆ ತಾಲೂಕಲ್ಲಿ 24 ಪ್ರಕರಣಗಳು ಗೊತ್ತಾಗುಟ್ಟು. ಜಿಲ್ಲೆಯಲ್ಲಿ COVID-19 ಪ್ರಕರಣಗಳ ಸಂಖ್ಯೆ 30,808 ಆಗಿದ್ದು ಕಳೆದ 24 ಗಂಟೆಗಳ ಸಮಯದಲ್ಲಿ 29 ಮಂದಿ ಹುಷಾರಾಗಿ ಆಸ್ಪತ್ರೆಯಿಂದ ಹೋಗಳು. ಒಟ್ಟಾರೆ ಹುಷಾರಾದವರ ಸಂಖ್ಯೆ 29,923 ಆಗಿದ್ದು 502 ಸಕ್ರಿಯ ಪ್ರಕರಣಗಳಿದ್ದು ಕಳೆದ 24 ಗಂಟೆಯಲ್ಲಿ ಸತ್ತುಹೋದ ಪ್ರಕರಣ 1. ಒಟ್ಟು ಸತ್ತವರ ಸಂಖ್ಯೆ 383. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 112 ಆಗುಟ್ಟು. ಜಿಲ್ಲೆಯಲ್ಲಿ ಪಾಸಿಟಿವಿಟಿ ದರ ಶೇಕಡ 1.94 ಆಗುಟ್ಟು ಅಂತ ಜಿಲ್ಲಾಧಿಕಾರಿ ತಿಳಿಸಿಯೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಹರ್ ಮಂದಿರ್ ಶಾಲೆ ಹರವನಾಡು. ಇಲ್ಲಿ 2021-22 ಸಾಲಿಗೆ LKG UKG 1ನೇ ತರಗತಿ 2ನೇ ತರಗತಿಗೆ ಪ್ರವೇಶ ಆರಂಭವಾಗಿದೆ. ಇಲ್ಲಿ ಆರ್ಥಿಕವಾಗಿ ಹಿಂದುಳಿದವರ ಮಕ್ಕಳಿಗೆ ಅಂದರೆ BPL ಕಾರ್ಡ್ ಹೊಂದಿರುವವರಿಗೆ ಉಚಿತ ಶಿಕ್ಷಣ, ವಸತಿ ಹಾಗೂ ಉಚಿತ ಟ್ಯಾಬ್ ನೀಡುವುದರ ಮೂಲಕ ಗುಣಮಟ್ಟದ ಶಿಕ್ಷಣ, ಯೋಗ, ಸಂಗೀತ, ಡ್ಯಾನ್ಸ್ ತರಗತಿ, ಶಿಶು ಕೇಂದ್ರಿತ ಹಾಗೂ ಕಲಿಕೆಗೆ ಪೂರಕವಾದ ಚಟುವಟಿಕೆ ಮೂಲಕ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಆದ್ಯತೆ. ಸಂಪರ್ಕಿಸಿ ಹರ್ ಮಂದಿರ್ ಶಾಲೆ ಹೆರವನಾಡು ಮಡಿಕೇರಿ. ಮೊಬೈಲ್ 8660-50-3287 ಅಥವಾ 9591717998. Breathe like a lion, crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022-671919. ಫರ್ನಿಚರ್ ತಗೊಳಕ್ಕೆ ಇರಿಟಿಯಾ? ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು. ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಟಾಟಾ ಉತ್ಪನ್ನಗಳ ಎಲ್ಲಾ ಮಾದರಿಯ ಪ್ಯಾಸೆಂಜರ್ ಕಾರ್ಗಳ ಬುಕಿಂಗ್ ಆಗಿ ಕೂಡಲೇ ಸಂಪರ್ಕಿಸಿ ಅರಸ್ ಕಾರ್, ಮಡಿಕೇರಿ ಹಾಗೂ ಕುಣಿಗೊಪ್ಪ. ಬುಕಿಂಗ್ ಹಾಗೂ ವಿವರಗಳಿಗೆ ಕಾಲ್ ಮಾಡಿ ಮಾದೇಟಿರ ಅಯ್ಯಪ್ಪ 9611-300-888. ನಲಂದ ಗುರುಕುಲ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂಡ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಕೊಪ್ಪ, ಕುಶಾಲ್ ನಗರ್. ಅಡ್ಮಿಷನ್ಸ್ ಓಪನ್ ಫ್ರಮ್ ಪ್ರೀ ನರ್ಸರಿ ಟು ಪ್ರೀ ಯೂನಿವರ್ಸಿಟಿ ಫಾರ್ ದ ಇಯರ್ 2021-2022. ಫಾರ್ ಮೋರ್ ಇನ್ಫಾರ್ಮೇಶನ್ ಪ್ಲೀಸ್ ಕಾಲ್ 9900-78701. ಕಮ್ ಅಂಡ್ ಎಕ್ಸ್ಪೀರಿಯನ್ಸ್ ದ ಜಾಯ್ ಆಫ್ ಲರ್ನಿಂಗ್. ಎವ್ರಿ ಚೈಲ್ಡ್ ಹ್ಯಾಸ್ ಎ ಡ್ರೀಮ್. ವಿ ಫುಲ್ಫಿಲ್ ಎಟ್ ನಲಂದ. ಮಳೆಗಾಲಕ್ಕೆ ಬೇಕಾದ ಅತಿ ನೂತನ ಫ್ಯಾಷನ್ ನ ರೈನ್ ಕೋಟ್, ಜರ್ಕಿನ್, ಸ್ವೆಟರ್, ಪುಲ್ ಓವರ್ ತಗೊಳಕ್ಕೆ ಹಿಂದೆ ಭೇಟಿ ಕೊಡಿ ಅಭಿಷೇಕ್ ಸೆಲೆಕ್ಷನ್ಸ್, ಸತ್ಯನಾರಾಯಣ ಕಾಂಪ್ಲೆಕ್ಸ್, ಮೈನ್ ರೋಡ್, ವಿರಾಜಪೇಟೆ. ನಿಮ್ಮ ಚಿನ್ನಾಭರಣಗಳಲ್ಲಿ ಏನಾದರೂ ಕೊರತೆ ಕಾಣುತ್ತಿದ್ದೀರಾ? ಹೊಳಪು ಕಮ್ಮಿ, ತುಂಡಾಗಿರೋದು, ಬೆಂಡಾಗಿರೋದು? ಚಿಂತೆ ಬೇಡ, ನಿಮ್ಮ ನೆಚ್ಚಿನ ಚಿನ್ನಾಭರಣ ಮಳಿಗೆಯಾದ ಮುಳಿಯಾಕ್ಕೆ ಬನ್ನಿ. ಇದೇ July 12-17 ಉಚಿತ ಸರ್ವಿಸ್ ಕ್ಯಾಂಪ್ ನಡೀತಾ ಇದೆ. ನಿಮ್ಮ ತುಂಡಾದ ಆಭರಣಗಳ ಜೋಡಣೆ, ಸುವ್ಯವಸ್ಥಿತ ರೀತಿಯ ರಿಪೇರಿ, ಆಭರಣ ತೊಳೆದು ಶುದ್ಧ ಮಾಡೋದು ಹಾಗೂ ಪಾಲಿಶ್, ಎಲ್ಲವೂ ಈ ಉಚಿತ ಸರ್ವಿಸ್ ಕ್ಯಾಂಪ್ನಲ್ಲಿ ಲಭ್ಯ. ಮುಳಿಯಾ ಜುವೆಲ್ಸ್, ಪುತ್ತೂರು, ಬೆಳ್ತಂಗಡಿ, ಮಡಿಕೇರಿ, ಗೋಣಿಕೊಪ್ಪಲು, ಬೆಂಗಳೂರು. ಕ್ಯಾಟ್ ಕೊಡಗು ಅವರ ಕ್ಯಾಟ್ ಮಾರ್ಟ್, ನಿಮ್ಮ ಮನೆಗೆ ಬೇಕಾದ ದಿನೋಪಯೋಗಿ ಸಾಮಗ್ರಿಗಳು, ದಿನಸಿ, ತರಕಾರಿ, ಮೀನು, ಮಾಂಸ ಎಲ್ಲವೂ ನಿಮ್ಮ ಕ್ಯಾಟ್ ಮಾರ್ಟ್ ಅಲ್ಲಿ ದೊರೆಯಲಿದೆ. ಕಕ್ಕಬೇಲಿ ಇಂದು, ಚಟ್ಟಳ್ಳಿಯಲ್ಲಿ 16 ನೂತನ ಕ್ಯಾಟ್ ಮಾರ್ಟ್ ಆರಂಭ. ಉಚಿತ ಹೋಮ್ ಡೆಲಿವರಿ ಸೇವೆಗಾಗಿ ಕರೆ ಮಾಡಿ 6366-922-199. ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಗೋಣಿಗೊಪ್ಪ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳ ಉತ್ತಮ ಗುಣಮಟ್ಟದ ಕಳೆ ಕುಚ್ಚುವ ಯಂತ್ರಗಳು, ಕೀಟನಾಶಕಗಳು, ಸಿಂಪರಣಾ ಯಂತ್ರಗಳು, ಕಾಫಿ ತುಂಬಿಸುವ ಪ್ಲಾಸ್ಟಿಕ್ ಚೀಲಗಳು, ಟಾರ್ಪಾಲಿನ್ಸ್, ಎಲ್ಲಾ ವಿಧದ ನೀರಾವರಿ ಪಂಪ್ ಸೆಟ್ಗಳು ಲಭ್ಯ. ಅಲ್ಲದೆ ನಮ್ಮಲ್ಲಿ ಸ್ಪ್ರಿಂಕ್ಲರ್ ಜೆಟ್ಗಳು ಮತ್ತು ಸ್ಕಿಪ್ಪರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಕೂಡ ಲಭ್ಯ. ನಮ್ಮಲ್ಲಿ ಮನೆ ಬಳಕೆ ಹಾಗೂ ವಾಣಿಜ್ಯ ಬಳಕೆಯ ಜನರೇಟರ್ ಕೂಡ ದೊರೆಯುತ್ತದೆ. ಸಂಪರ್ಕಿಸಿ ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಪ್ಲಾಂಟರ್ಸ್ ನೀಡ್ಸ್, ಆಪೋಸಿಟ್ ಕಾರ್ಪೊರೇಷನ್ ಬ್ಯಾಂಕ್, ಬೈಪಾಸ್ ರೋಡ್, ಗೋಣಿಕೊಪ್ಪಲು. ಕಾಲ್ 0827-4298-705. ಮೊಬೈಲ್ 997-221-8440 ಅಥವಾ 944-844-8744. ವಾವ್, ಇಷ್ಟೊಂದು ದೊಡ್ಡ ವೆಡ್ಡಿಂಗ್ ಶಾಪ್! ಮದ್ವೆ ಬಟ್ಟೆಗಳ ಖರೀದಿಗೆ ಇನ್ನು ಟೆನ್ಷನ್ ಬೇಡ. ಹೌದು, ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಶಾದಿ ವೆಡ್ಡಿಂಗ್ ಸೆಂಟರ್. ನಿಮ್ಮ ಕುಟುಂಬದೊಂದಿಗೆ ಬಟ್ಟೆ ಖರೀದಿಸಲು ಬನ್ನಿ ಶಾದಿ ವೆಡ್ಡಿಂಗ್ ಸೆಂಟರ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ತಿರ, ವಿರಾಜಪೇಟೆ ಮತ್ತು ಮೇನ್ ರೋಡ್ ನಾಪೋಕ್ಲು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ CIT ಪೊನ್ನಂಪೇಟೆ, ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ PU ಕಾಲೇಜ್ ಪೊನ್ನಂಪೇಟೆ. ವಿಶಾಲ ಪರಿಸರ, ನುರಿತ ಉಪನ್ಯಾಸಕರು, ಸುಸಜ್ಜಿತ ಲ್ಯಾಬ್, ಪ್ರತ್ಯೇಕ ಹಾಸ್ಟೆಲ್. ವಿವರಗಳಿಗಾಗಿ ಮೊಬೈಲ್ 9611555457. ಸುದ್ದಿ ಸಮಾಚಾರ ಓದಿಯಂಡು ಲೋಕಣ್ಣಚಂಡ ಜಾಗೃತಿ ಭೀಮಯ್ಯ. ನಗರತ್ರ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡೆಯಲ್ಲಿ ನೀನಾಂದು ಪೊಂಗಡ ಪಿನ ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಧನಿಲ್ ಬೋರೆ ಬೋರೆ ಕಾರ್ಯಕ್ರಮತ್ರ ಪ್ರಗತಿ ಪರಿಶೀಲನೆ ಸಭೆ ನಡೆದತ್ತು. ಸಭೆರ ಕೊರವು ಕಾರಿಕೆ ವಹಿಸಿತು ತಕ್ಕ ಬರಂದ ಜಿಲ್ಲಾಧಿಕಾರಿ ಚಾರುಲತ ಸೋಮಲವು ಜಿಲ್ಲೆಯಲ್ಲಿ ನಲ್ಲ ಊಣು ತೀನಿ ಇಲ್ಲತೆ ಉಳ್ಳ ಮಕ್ಕಳ ಆರೋಗ್ಯದ ಕಾತು ಬೆಪ್ಪಕ ಇಲಾಖೆ ಅಧಿಕಾರಿಯ ಬೋಂಡಿಯನ ಕ್ರಮ ಅಡ್ತೊಂಡು ಅವು ಸೂಚನೆ ಕೊಡ್ತದೆ. ಅನ್ನನೆ ಸರ್ಕಾರತ್ರ ಆದೇಶಕ್ಕೆ ಒತ್ತನಕ್ಕೆ ಕಾಲಕಾಲಕ್ಕೆ ಮಕ್ಕಳ ಆರೋಗ್ಯ ತಪಾಸಣೆ ಮಾಡೊಂಡು ತಿಂಗ ಮಕ್ಕಳ ನಲ್ಲ ಊಣು ತೀನೀರ ಕೊಡುವ ವ್ಯವಸ್ಥೆ ಮಾಡೊಂಡು ಜಿಲ್ಲೆಯಲ್ಲಿ ಉಳ್ಳ ಅಂಗನವಾಡಿ ಕೇಂದ್ರಕ್ಕೆ ಸಂಬಂಧಪಟ್ಟನಕ್ಕೆ ಮಾಹಿತಿ ಪಡೆದಂಡು ಎಲ್ಲ ಜಾಗದ ಸ್ವಂತ ಅಂಗನವಾಡಿ ಕಟ್ಟಡ ಉಳ್ಳನಿಗೆ ನೋಟಿಯೊಂಡು ಅವು ಉಣ್ಣುಚಿ. ವಿಶ್ವ ಯುವ ಕೌಶಲ್ಯ ದಿನತ್ರ ನಿಟ್ಟಿಲು ಕೊಡಗು ಜಿಲ್ಲಾಡಳಿತ ಪಿನ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಇಲಾಖೆ ರಾಧನೆಯಲ್ಲಿ ಇಂದು ಗೂಗಲ್ ಮೀಟರ್ ಮೂಲಕ ನಡೆದ ವಿಶ್ವ ಯುವ ಕೌಶಲ್ಯ ದಿನಾಚರಣೆಯಲ್ಲಿ ಕೂಡಿಯಾಡಿತು ತಕ್ಕಪರಂದ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರ ಅವು ಕೇಂದ್ರ ಪಿನ ರಾಜ್ಯ ಸರ್ಕಾರ ಕೌಶಲ್ಯಪೂರ್ಣ ಮಾನವ ಸಂಪನ್ಮೂಲ ಸೃಷ್ಟಿಕ್ ಪಿನ ಬಾಲ್ಯಕಾರ ಸ್ವಾವಲಂಬಿಯಾಯಿತು ಬದುಕು ನೀಸೋಕ್ ಅಗತ್ಯವುಳ್ಳ ಬೋರೆ ಬೋರೆ ವೃತ್ತಿ ತರಬೇತಿ ಕಾರ್ಯಕ್ರಮತನ ಸರ್ಕಾರ ಮಾಡಿಯಂಡುಂಡು ಇದನ್ನು ಪ್ರಯೋಜನತನ ಬಾಲ್ಯಕಾರ ಪಡನುವನಕ್ಕೆ ಆಂಡು ಅವು ಉಣ್ಣುಚಿ. ಮೈಸೂರು ಫೈರ್ ಅಸಿಸ್ಟೆಂಟ್ ಆಫೀಸರ್ ಮುಂಡಂಡ ಜಿ ಸೋಮಣ್ಣ ಅವು ಮುಖ್ಯಮಂತ್ರಿರ ಪೊನ್ನರ ಪದಕತನ ಇಂದು ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಪಿನ ಗೃಹಮಂತ್ರಿರ ಸಮ್ಮುಖ